ಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15 ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ. ಮರಿಬೇಡ, ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಕಾರ್ಯಕ್ರಮ ಕೃಷಿರಂಗ. ಬೀಜದ ದಂಟು, ಅಕ್ಕಿ ಅವರೆ ಮತ್ತು ರೆಕ್ಕೆ ಅವರೆಗಳ ಪೌಷ್ಟಿಕತೆ ಹಾಗೂ ಬಳಕೆ ಕುರಿತು ಡಾಕ್ಟರ್ ನಿರಂಜನಾ ಮೂರ್ತಿ ಅವರೊಂದಿಗೆ ಸಂದರ್ಶನ ಹಾಗೂ ಕೃಷಿ ಮಾಹಿತಿ ಕೇಳುವಿರಿ. ನಮಸ್ಕಾರ ಡಾಕ್ಟರ್ ನಿರಂಜನ್ ಮೂರ್ತಿ ಅವರೇ. ನಮಸ್ಕಾರ ಜಗದೀಶ್ ಅವರೇ. ನಾವಿವತ್ತು ಆಹಾರ ಭದ್ರತೆಯನ್ನು ಸಾಧಿಸಬೇಕು ಅಂದರೆ ವಿವಿಧ ಮೂಲದ ಆಹಾರಗಳನ್ನು ಬಳಕೆ ಮಾಡ್ಕೋಬೇಕಾಗತ್ತೆ. ನಮ್ಮಲ್ಲೇ ಇವತ್ತು ಸಾಕಷ್ಟು ಸಸ್ಯಗಳನ್ನು ನಾವು ಬಳಕೆ ಮಾಡಿಕೊಂಡಿಲ್ಲ. ಅಂತಹ ವಿವಿಧ ಸಸ್ಯಗಳ ಬಗ್ಗೆ ಇವತ್ತು ಸಂಶೋಧನೆ ಕೂಡ ನಡೀತಾ ಇದೆ. ಹೌದು, ನಿಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಈ ರೀತಿಯ ಸಂಶೋಧನೆಗಳು ನಡೀತಾ ಇದ್ದಾವೆ. ಅದಕ್ಕಾಗಿಯೇ ಪೂರ್ಣವಾಗಿ ಬಳಕೆಯಾಗದಂಥ ಬೆಳೆಗಳ ವಿಭಾಗ ಅಂತಲೇ ಇದೆ. ಹೌದು, ಇಲ್ಲಿ ತಾವು ವಿಶೇಷವಾಗಿ ಬೀಜದಂಟು, ಅಕ್ಕಿಯವರೆ ಮತ್ತು ರೆಕ್ಕೆಯವರೆ ಬೆಳೆಗಳನ್ನು ಬಳಸ್ಕೊಳ್ಳೋದರ ಬಗ್ಗೆ, ಇವುಗಳ ಬೇಸಾಯ ಮತ್ತು ಇದನ್ನು ಆಹಾರದಲ್ಲಿ ಬಳಸ್ಕೊಳ್ಳೋದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡ್ತಾ ಇದ್ದೀರಾ. ಹೌದು, ಈ ಒಂದು ಮೂರು ಬೆಳೆಗಳ ಪೌಷ್ಟಿಕತೆ ಮತ್ತು ನಮ್ಮ ಆಹಾರದಲ್ಲಿ ಇವುಗಳನ್ನು ಹೇಗೆ ಬಳಕೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಾವಿವತ್ತು ವಿಶೇಷವಾಗಿ ರೈತ ಬಾಂಧವರಿಗೆ ಪರಿಚಯವನ್ನು ಮಾಡಿಕೊಡಬೇಕು. ಹೆಚ್ಚು ಪೌಷ್ಟಿಕ ಗುಣ ಇರುವಂಥ ಆಹಾರ ಬೆಳೆಗಳನ್ನು ಬಳಸೋದಕ್ಕೆ ಅನೇಕ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಅಂತ ನಾವು ಕೇಳಿದ್ದೀವಿ. ಈ ಒಂದು ವಿಚಾರದ ಬಗ್ಗೆ ಸ್ವಲ್ಪ ಬೆಳಕನ್ನು ಚೆಲ್ತೀರಾ? ಈ ಪ್ರಕೃತಿಯಲ್ಲಿ ಮಾನವನು ತಿನ್ನಬಹುದಾದಂಥ ಸುಮಾರು 8,000 ಸಸ್ಯಜಾತಿಗಳಿದ್ದರೂ ಸಹ ನಮ್ಮ ಒಂದು ಆಹಾರದ ಬಳಕೆಗೆ ಕೇವಲ 160 ಸಸ್ಯಜಾತಿಗಳನ್ನು ವಾಣಿಜ್ಯಕರಣಗೊಳಿಸಲಾಗಿದೆ. ಜೊತೆಗೆ ಈ ವಿಶ್ವಕ್ಕೆ ಬೇಕಾಗಿರತಕ್ಕಂಥ 60% ಆಹಾರ ಪೂರೈಕೆಯನ್ನು ಮೂರೇ ಬೆಳೆಗಳು ಅಂತಂದರೆ ಭತ್ತ, ಗೋಧಿ ಮತ್ತು ಮುಸುಕಿನ ಜೋಳ ಬೆಳೆಗಳು ಪೂರೈಕೆ ಮಾಡ್ತಾ ಇವೆ. ಅಂದರೆ ನಮ್ಮ ಆಹಾರದಲ್ಲಿ ಒಂದು ವೈವಿಧ್ಯಕರಣ ಇಲ್ಲ, ನಾವು ಕೆಲವೇ ಬೆಳೆಗಳ ಮೇಲೆ ಅವಲಂಬಿತವಾಗಿದ್ದೇವೆ. ಇದು ಬಹಳ ಒಂದು ಶೋಚನೀಯ ಸಂಗತಿ. ಆದ್ರಿಂದ ನಮ್ಮ ಆಹಾರದ ಒಂದು ವೈವಿಧ್ಯಕರಣ ಮಾಡತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಅಂದ್ರೆ ಈ ರೀತಿ ವೈವಿಧ್ಯೀಕರಣ ಮಾಡ್ಕೊಳ್ಳೋದ್ರಿಂದ ಆಗುವಂತ ಅನುಕೂಲಗಳು ಮತ್ತೆ ನಾವು ವೈವಿಧ್ಯೀಕರಣ ಮಾಡ್ಕೊಳ್ಳದಲ್ಲೇ ಆಹಾರವನ್ನ ಬಳಕೆ ಮಾಡ್ತೀವಲ್ಲ, ಇದರಿಂದ ಆಗುವಂತ ಅನಾನುಕೂಲಗಳೇನು? ನಮ್ಮ ದೇಹದ ಬೆಳವಣಿಗೆಗೆ ಹಾಗೂ ಉತ್ತಮ ಒಂದು ಆರೋಗ್ಯ ನಾವು ಕಾಪಾಡಬೇಕು ಅಂತಂದ್ರೆ ಉತ್ತಮವಾದ ಪ್ರೋಟೀನ್ ಮತ್ತೆ ಅವಶ್ಯಕ ಅಮೈನೋ ಆಮ್ಲಗಳು, ಖನಿಜಾಂಶಗಳು ಮತ್ತೆ ವಿಟಮಿನ್ಗಳು ಬಹಳ ಬೇಕು. ಈ ಎಲ್ಲಾ ಪೋಷಕಾಂಶಗಳನ್ನ ಕೆಲವೇ ಬೆಳೆಗಳು ಪೂರೈಕೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂತಂದ್ರೆ ನಾವು ಇವಾಗ ಕೆಲವೇ ಬೆಳೆಗಳನ್ನ ಹೆಚ್ಚು ಉತ್ಪಾದನೆ ಮಾಡಿ ಆಹಾರ ಸುಭದ್ರತೆಯನ್ನು ಪಡೆದಿದ್ದೇವೆ ಅನ್ನೋದು ಬಹಳ ಸತ್ಯ. ಆದರೆ ನಮ್ಮ ಪೌಷ್ಟಿಕ ಸುಭದ್ರತೆಯನ್ನ ನಾವು ಆಹಾರದಲ್ಲಿ ವೈವಿಧ್ಯಕರಣ ಮಾಡ್ಕೊಳ್ಳದೇ ಇದ್ರೆ ಖಂಡಿತ ನಾವು ಇದನ್ನ ಪೌಷ್ಟಿಕ ಸುಭದ್ರತೆ ಪಡೆದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಇಂಥ ಒಂದು ವಿಶೇಷವಾದ ಬೆಳೆಗಳು, ಹೆಚ್ಚು ಪೌಷ್ಟಿಕವಾದ ಬೆಳೆಗಳನ್ನ ಕೃಷಿಯಲ್ಲಿ ಅಳವಡಿಸಿ ಅವುಗಳ ನಮ್ಮ ಆಹಾರದಲ್ಲಿ ಅದನ್ನ ಬಳಕೆ ಮಾಡಿ ಆಹಾರದಲ್ಲಿ ಒಂದು ವೈವಿಧ್ಯಕರಣ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅಂದ್ರೆ ಇವತ್ತು ನಾವು ನೋಡಿದ ಹಾಗೆ ಭತ್ತ ಮತ್ತು ಗೋಧಿ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದೀವಿ ನಮ್ಮ ಒಂದು ದೇಶವನ್ನೇ ತೆಗೆದುಕೊಂಡ್ರೆ. ಈ ಒಂದು ಕೆಲವೇ ಬೆಳೆಗಳನ್ನ ಪರಿಗಣಿಸೋದ್ರಿಂದ ಬಳಸ್ಕೊಳ್ಳೋದ್ರಿಂದ ಪೌಷ್ಟಿಕ ಸುಭದ್ರತೆಯನ್ನ ಸಾಧಿಸೋದಕ್ಕೆ ಆಗೋದಿಲ್ಲ ಅಂತ ತಾವು ಅಭಿಪ್ರಾಯ ಪಡ್ತೀರಾ? ಮುಖ್ಯವಾಗಿ ಈ ಒಂದು ಪೌಷ್ಟಿಕ ಸುಭದ್ರತೆಯನ್ನ ಪಡೆಯೋದಕ್ಕೆ ಕೃಷಿ ವಿಜ್ಞಾನಿಗಳಾಗಿ ತಮ್ಮ ಸಲಹೆ ಏನು ಅಂತೀರಿ? ನಾನು ಮೊದಲೇ ಹೇಳಿದಂಗೆ ವಿಶ್ವದಲ್ಲಿ ಸುಮಾರು 8,000 ಸಸ್ಯಜಾತಿಗಳನ್ನ ಮನುಷ್ಯ ಒಂದಲ್ಲ ಒಂದು ಕಾಲದಲ್ಲಿ ಉಪಯೋಗಿಸಿದ್ದಾನೆ. ಈ ಕೆಲವು ವಿಶೇಷ ಸಸ್ಯಜಾತಿಗಳು ಬಹಳ ಹೆಚ್ಚು ಪೌಷ್ಟಿಕ ಗುಣವನ್ನ ಹೊಂದಿದ್ದು ಇವುಗಳ ಪೂರ್ಣ ಬಳಕೆ ಆಗಿಲ್ಲ. ನಾವು ಇವಕ್ಕೆ ಅಂಡರ್ ಯುಟಿಲೈಸ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇಂಥ ಒಂದು ಈ ಹೆಚ್ಚು ಪೌಷ್ಟಿಕ ಗುಣ ಇರತಕ್ಕಂಥ ವಿಶೇಷ ಬೆಳೆಗಳನ್ನ ಗುರುತಿಸಿ ನಮ್ಮ ಕೃಷಿಯಲ್ಲಿ ಅಳವಡಿಸಿ ಇಂಥ ಬೆಳೆಗಳನ್ನ ಆಹಾರದಲ್ಲಿ ಬಳಸಿ ಅವುಗಳ ಪೌಷ್ಟಿಕ ಗುಣಗಳ ಉಪಯುಕ್ತತನ ಪಡೆದದ್ದೇ ಆದರೆ ನಾವು ಒಂದು ಪೌಷ್ಟಿಕ ಸುಭದ್ರತೆಯನ್ನು ಪಡೆಯೋಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಪೌಷ್ಟಿಕ ಬೆಳೆಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಸಂಶೋಧನೆ ಮತ್ತು ಬಳಕೆಯನ್ನು ಮಾಡೋದಕ್ಕೆ ಬಹಳ ಉತ್ತೇಜಕರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಿದೆ. ಈಗ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಈ ಒಂದು ನಿಟ್ಟಿನಲ್ಲಿ ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ ಅಂತ ನಮಗೆ ತಿಳಿದು ಬಂತು. ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ? ನಮ್ಮ ಈ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಪೂರ್ಣ ಬಳಕೆಯಾಗಿರದ ಬೆಳೆಗಳ ಅಖಿಲ ಭಾರತ ಸಂಯೋಜಿತ ಪ್ರಾಯೋಜನೆ ಅಂತಕ್ಕಂಥ ಒಂದು ಯೋಜನೆ ಇದೆ. ಈ ಯೋಜನೆ ಅಡಿಯಲ್ಲಿ 3 ಪೌಷ್ಟಿಕ ಬೆಳೆಗಳ ಬಗ್ಗೆ ನಾವು ಸಂಶೋಧನೆ ಮತ್ತು ವಿಸ್ತರಣಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಈ 3 ಬೆಳೆಗಳು ಯಾವಪ್ಪ ಅಂತಂದ್ರೆ, ಮೊಟ್ಟಮೊದಲನೇದಾಗಿ ಬೀಜದ ದಂಟು, ನಾವು ದಂಟಿನ ಬೀಜ ಅಂತ ಸಹ ಹೇಳ್ತೀವಿ, ಮತ್ತೆ ಅಕ್ಕಿ ಅವರೆ ಮತ್ತೆ ಇನ್ನೊಂದು ರೆಕ್ಕೆ ಅವರೆ. 3 ಬೆಳೆಗಳನ್ನು ತಾವು ತಿಳಿಸ್ಕೊಟ್ರಿ, ಬೀಜದ ದಂಟು, ಅಕ್ಕಿ ಅವರೆ ಮತ್ತು ರೆಕ್ಕೆ ಅವರೆ ಅಂತ. ಇವುಗಳ ಬಳಕೆಯನ್ನು ಹೆಚ್ಚಿಸೋದಕ್ಕೆ ಏನು ಒಂದು ಕಾರ್ಯಕ್ರಮವನ್ನು ಹಾಕೋಬೇಕಾಗತ್ತೆ ಅಂತೀರಿ? ಈ ಒಂದು ವಿಶೇಷ ಬೆಳೆಗಳು ಪೂರ್ಣ ಬಳಕೆ ಆಗಿಲ್ಲ. ಈ ಹೊಸದಾಗಿ ಕೃಷಿಯಲ್ಲಿ ಅಳವಡಿಸಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ರೈತರಿಗೆ ಈ ಬೆಳೆಗಳು ಲಾಭದಾಯಕವಾಗಿ ಕಂಡು ಬರಬೇಕು. ಆದ್ರಿಂದ ಹೆಚ್ಚು ವಿವರ ಕೊಡ್ತಕ್ಕಂತ ಸುಧಾರಿತ ತಳಿಗಳನ್ನ ಈ ಬೆಳೆಗಳಲ್ಲಿ ಅಭಿವೃದ್ಧಿ ಮಾಡಿ ಈ ರೈತರಿಗೆ ಈ ಬೆಳೆಗಳ ಬಗ್ಗೆ ತಾಂತ್ರಿಕ ಮಾಹಿತಿ ಹಾಗೂ ಅದನ್ನ ಬೆಳೆದಕ್ಕೆ ಬಹಳ ಪ್ರೋತ್ಸಾಹ ಇರ್ತಕ್ಕಂತ ಕಾರ್ಯಕ್ರಮ. ಅದಲ್ಲದೆ ಈ ಬೆಳೆದ ನಂತರ ಈ ಬೆಳೆಗಳನ್ನ ಯಾವ ತರ ಆಹಾರದಲ್ಲಿ ಉಪಯೋಗಿಸಬೇಕು ಅಂದ್ರೆ ವಿವಿಧ ರೀತಿಯ ಮೌಲ್ಯವರ್ಧನೆ ತಿಂಡಿ ತಿನಿಸುಗಳನ್ನ ಮಾಡಿ ಅದರ ಒಂದು ಪೌಷ್ಟಿಕತೆ ಗುಣಗಳ ಬಗ್ಗೆ ರೈತರಿಗೆ ಕನ್ವಿನ್ಸ್ ಆಗೋ ತರ ಹೇಳ್ಬಿಟ್ಟು ವಿಸ್ತರಣಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಅಂದ್ರೆ ಮುಖ್ಯವಾಗಿ ಬೆಳೆ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಬೇಸಾಯ ಕ್ರಮಗಳನ್ನು ಅಭಿವೃದ್ಧಿ ಮಾಡುವಂತದ್ದು, ಆನಂತರ ಅದರ ಮೌಲ್ಯವರ್ಧನೆ ಮತ್ತು ಪೌಷ್ಟಿಕತೆ ಬಗ್ಗೆ ಅರಿವನ್ನು ಮೂಡಿಸುವಂತ ಎರಡು ಅಂಶಗಳನ್ನು ಇಟ್ಕೊಂಡು ತಾವು ಕೃಷಿ ಮತ್ತು ಬಳಕೆ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ. ತಾವು ಈ ಮೂರು ಬೆಳೆಗಳನ್ನು ತಿಳಿಸ್ಕೊಟ್ರಿ, ಬೀಜದಂಟು, ರೆಕ್ಕೆಯವರೆ ಮತ್ತು ಅಕ್ಕಿಯವರೆ ಅಂತಂದು, ಇವುಗಳ ಉಪಯೋಗದ ಬಗ್ಗೆ ಮತ್ತೆ ಪೌಷ್ಟಿಕತೆ ಬಗ್ಗೆನೂ ಸ್ವಲ್ಪ ವಿವರಗಳನ್ನು ಕೊಡ್ತೀರಾ? ಈ ಮೊದಲನೇದಾಗಿ ನಾನು ಈ ಬೀಜದ ದಂಟಿನ ಬಗ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಸಾಧಾರಣವಾಗಿ ಸೊಪ್ಪಿನ ದಂಟು ಸಹ ಎಲ್ಲರೂ ಗೊತ್ತಿದೆ. ಈ ದಂಟಿನ ಸೊಪ್ಪನ್ನ ಎಲೆ ತರಕಾರಿಯಾಗಿ ಮಾಡ್ತಾರೆ. ಇದರಲ್ಲಿ ಕಬ್ಬಿಣಾಂಶ ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ಬಹಳ ಒಳ್ಳೇದು, ಯಾಕೆ ನಾರು ಬಹಳ ಜಾಸ್ತಿ ಇರುತ್ತೆ. ಆದ್ರೆ ಈ ಒಂದು ಸೊಪ್ಪಿಗಾಗಿ ಬೆಳೆತಕ್ಕಂತ ದಂಟಿನ ಬೀಜ ಕಪ್ಪು ಬಣ್ಣ ಇರುತ್ತೆ. ಆದ್ರೆ ಇದೇ ಒಂದು ಜಾತಿಗೆ ಸೇರಿದ ಈ ಬೀಜಕ್ಕೋಸ್ಕರನೇ ಬೆಳೆತಕ್ಕಂತ ದಂಟು, ಅದನ್ನ ಬೀಜದ ದಂಟು ಅಂತ ಹೇಳ್ತೀವಿ, ಅದನ್ನ ಗ್ರೈನ್ ಅಮರ ಅಂತ ಹೇಳ್ತೀವಿ. ಈ ಒಂದು ಬೀಜದ ದಂಟಿನ ಬಗ್ಗೆ ಸುಮಾರು ಜನರಿಗೆ ಪರಿಚಯ ಇಲ್ಲ. ದಂಟಿನ ಸೊಪ್ಪಿನ ಬಗ್ಗೆ ಬಹಳ ಪರಿಚಯ ಇದೆ, ಆದ್ರೆ ಬೀಜಕ್ಕೋಸ್ಕರನೇ ಬೆಳೆತಕ್ಕಂತ ಈ ಒಂದು ಸಸ್ಯ ಜಾತಿಯ ಬಗ್ಗೆ ಅಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ಇದ್ರ ಬಳಕೆನೂ ಸಹ ಅಷ್ಟೊಂದು ಹೆಚ್ಚಾಗಿ ಆಗ್ತಾ ಇಲ್ಲ. ಈ ಬೀಜ ಹೆಂಗಿರುತ್ತಪ್ಪ ಅಂತಂದ್ರೆ, ನಮ್ಮ ಗಸಗಸೆ ಬೀಜ ಇರುತ್ತಲ್ಲ ಅದೇ ತರ ಒಂದು ಗೋಲ್ಡನ್ ಯೆಲ್ಲೋ ಕಲರ್ ಅಂತ ಹೇಳ್ತೀವಿ, ಈ ಸುವರ್ಣ ಬಣ್ಣದಲ್ಲಿ ಇರುತ್ತೆ. ಹಾಗೂ ಈ ಒಂದು ದಂಟಿನ ಬೀಜದ ಪೌಷ್ಟಿಕತೆಯ ವಿಶೇಷ ಗುಣ ಏನಪ್ಪ ಅಂತಂದ್ರೆ, ದಂಟಿನ ಬೀಜದಲ್ಲಿ ಶೇಕಡ ಸುಮಾರು 60% ಪ್ರೋಟೀನ್ ಇರುತ್ತೆ. ಸಸಾರಜನಕ ಅಂಶ ಅಂತಂದ್ರೆ, ನಾವು ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂತ ಯಾವುದೇ ಒಂದು ದವಸ ಧಾನ್ಯ, ಅದು ಮುಸುಕುಂಜೋಳ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಈ ಸೀರಿಯಲ್ಸ್ ಅಂತ ಹೇಳ್ತೀವಿ, ಇದರಲ್ಲಿ ಇಷ್ಟೊಂದು ಮಟ್ಟದ ಪ್ರಮಾಣದಲ್ಲಿ ಪ್ರೋಟೀನ್ ಇರೋದಿಲ್ಲ. ಈ ಪ್ರೋಟೀನ್ ಅಂಶದ ಜೊತೆಗೆ ಈ ಪ್ರೋಟೀನ್ ಗುಣಮಟ್ಟ ಅಂತಂದ್ರೆ, ಯಾವುದೇ ಒಂದು ಪ್ರೋಟೀನ್ ಗುಣಮಟ್ಟ ಅಂತಂದ್ರೆ ಅದ್ರಲ್ಲಿ ಇರ್ತಕ್ಕಂತ ಒಂದು ಈ ನಮ್ಮ ದೇಹದ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂತ ಅವಶ್ಯಕ ಅಮೈನೋ ಆಮ್ಲಗಳ ಪ್ರಮಾಣ ಅಂತ ಯಾವುದು ಅಮೈನೋ ಆಮ್ಲ ಇರುತ್ತೆ ಅಂತದ್ರಲ್ಲಿ ಲೈಸಿನ್ ಅಂತಕ್ಕಂಥದ್ದು ಸಾಧಾರಣವಾಗಿ ದವಸಧಾನ್ಯದಲ್ಲಿ ಕಡಿಮೆ ಇರುತ್ತೆ. ಆದ್ರೆ ಈ ದಂಟಿನ ಬೀಜದಲ್ಲಿ ಲೈಸಿನ್ ಅಂಶದ ಪ್ರಮಾಣ ಹೆಚ್ಚಿರೋದ್ರಿಂದ ಈ ದಂಟಿನ ಬೀಜದ ಪ್ರೋಟೀನ್ ಉತ್ತಮ ಗುಣಮಟ್ಟ ಆಗಿದ್ದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಜೊತೆಗೆ ಈ ದಂಟಿನ ಬೀಜದಲ್ಲಿ ಮೂಳೆಗಳ ಬೆಳವಣಿಗೆಗೆ ಅಗತ್ಯವಾದ ಕ್ಯಾಲ್ಸಿಯಂ ಅಂಶ, ಸುಣ್ಣದ ಅಂಶ ಹಾಗೂ ರಂಜಕ ಮತ್ತು ಕಬ್ಬಿಣ, ರಕ್ತದ ಒಂದು ಗುಣಮಟ್ಟಕ್ಕೆ ಕಬ್ಬಿಣ ಬಹಳ ಮುಖ್ಯ. ಕಬ್ಬಿಣ ಮತ್ತು ರಂಜಕ ಮತ್ತು ಕ್ಯಾಲ್ಸಿಯಂ ಅಂಶಗಳು ಹೆಚ್ಚಿನ ಪ್ರಮಾಣದಲ್ಲಿವೆ. ಜೊತೆಗೆ ಈ ದಂಟಿನ ಬೀಜದಲ್ಲಿ ಶೇಕಡ 6-10% ಎಣ್ಣೆ ಇರುತ್ತೆ. ಯಾವುದೇ ಒಂದು ದವಸಧಾನ್ಯಗಳಲ್ಲಿ ಇಷ್ಟೊಂದು ಎಣ್ಣೆ ಇರೋದಿಲ್ಲ. ಈ ಎಣ್ಣೆನಲ್ಲಿ ಇರ್ತಕ್ಕಂಥ ಕೊಬ್ಬಿನ ಆಮ್ಲ, ಈ ಅಸಂತೃಪ್ತ ಕೊಬ್ಬಿನ ಆಮ್ಲ ಅಂತ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಆಸಿಡ್ ಅಂತ ಹೇಳ್ತೀವಿ, ಅಂದ್ರೆ ಗುಣಮಟ್ಟದ ಕೊಬ್ಬಿನ ಆಮ್ಲ, ಗುಣಮಟ್ಟದ ಅಂದ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಸೊ ಯಾವುದೇ ಎಣ್ಣೆನಲ್ಲಿ ಈ ಒಂದು ಅಸಂತೃಪ್ತ ಕೊಬ್ಬಿನ ಆಮ್ಲ ಹೆಚ್ಚಾಗಿದ್ರೆ ಅಂತ ಒಂದು ಅಂಶ ಇರೋದ್ರಿಂದ ಎಣ್ಣೆ ಸಹ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಅಂದ್ರೆ ಈ ಎಲ್ಲಾ ಪೌಷ್ಟಿಕ ಗುಣಗಳನ್ನ ಗಂಟಿನ ಬೀಜ ಉಪಯೋಗಿಸೋದ್ರಿಂದ ನಮ್ಮ ದೇಹಕ್ಕೆ ಅದನ್ನ ಪಡ್ಕೊಳ್ಬಹುದು. ಬೀಜ ದಂಟನ್ನ ನಾವು ಯಾವ ರೀತಿ ಬಳಸ್ಕೋಬಹುದು ಅಂತೀರಿ? ಈ ಸಾಧಾರಣವಾಗಿ ನಾವು ಅಕ್ಕಿ, ಜೋಳ, ಗೋಧಿ ಇದನ್ನೆಲ್ಲ ಸರ್ ಎಲ್ಲರೂ ಗೊತ್ತಿದೆ ಯಾವ ತರ ಬಳಸಬೇಕು ಅಂತ, ಎಲ್ಲರಿಗೂ ನೇರವಾಗಿ ಬಳಸಬಹುದು. ಆದ್ರೆ ಈ ದಂಟಿನ ಬೀಜವನ್ನ ಈ ನೇರವಾಗಿ ಬಳಸೋದಕ್ಕೆ ಬರೋದಿಲ್ಲ. ಏನಿರ್ಬೋದು ಕಾರಣ? ಅದನ್ನ ಸಂಸ್ಕರಣೆಗೆ ಒಳಪಡಿಸಿ ಅದನ್ನ ಬಳಸಬೇಕು. ಯಾವ್ಯಾವ ಸಂಸ್ಕರಣಾ ವಿಧಾನಗಳನ್ನ ಮಾಡ್ಕೋಬಹುದು ಅಂತೀರಿ? ಸುಮಾರು 4 ವಿಧದ ಸಂಸ್ಕರಣಾ ವಿಧಾನಗಳಿವೆ. ಮೊಟ್ಟ ಮೊದಲನೇದಾಗಿ ಹಿಟ್ಟು ಮಾಡ್ತಕ್ಕಂಥದ್ದು, ಹಿಟ್ಟು ಮಾಡ್ತಕ್ಕಂಥದ್ರೆ ನಾವು ಮಿಲ್ಲಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿ ಈ ಚೆನ್ನಾಗಿ ಬೀಜನ ಒಣಗಿಸ್ಬಿಟ್ಟು ಅದನ್ನ ಗಿರಣಿನಲ್ಲಿ ಹಿಟ್ ಮಾಡಿ ಈ ಹಿಟ್ಟನ್ನ ಯಾವುದೇ ಒಂದು ಧಾನ್ಯಗಳ ಅಥವಾ ಬೇಳೆಕಾಳುಗಳ ಹಿಟ್ಟಿನಲ್ಲಿ ಶೇಕಡ 10-15% ಪ್ರಮಾಣದಲ್ಲಿ ಮಿಶ್ರ ಮಾಡಿ ಉಪಯೋಗಿಸಬಹುದು. ಅಥವಾ ಈಗ ನಾವು ರಾಗಿ ಹಿಟ್ಟು ಮಾಡ್ತಾ ಇರ್ತೀವಿ, ಹೌದು, ಅದ್ರ ಜೊತೆಗೆ ಮಿಶ್ರಣನೂ ಮಾಡ್ಕೊಂಡು ಮಾಡಿಸಬಹುದು ಒಂದೇ ಸರಿ? ಆ ರೀತಿ ಮಾಡೋದಕ್ಕಿಂತ ಪ್ರತ್ಯೇಕವಾಗಿ ಅದನ್ನ ಹಿಟ್ ಮಾಡಿಬಿಟ್ಟು ಮಿಶ್ರಣ ಮಾಡ್ತಕ್ಕಂತ ಒಳ್ಳೆ, ಯಾಕಂದ್ರೆ ಬೀಜಗಳ ಗಾತ್ರ ಬೇರೆ ಬೇರೋದ್ರಿಂದ ನಾವು ಮಿಶ್ರಣ ಮಾಡ್ಬಿಟ್ಟು ಅದನ್ನ ಮಿಲ್ ಮಾಡಿದ್ರೆ ಹಿಟ್ ಮಾಡಿದ್ರೆ ಅದು ಸರಿಯಾಗಿ ಬರೋದಿಲ್ಲ. ಅದನ್ನ ಪ್ರತ್ಯೇಕವಾಗಿ ಹಿಟ್ ಮಾಡಿಬಿಟ್ಟು ಮಿಶ್ರಣ ಮಾಡಿ ಉಪಯೋಗಿಸ್ತಕ್ಕಂಥದ್ದು ಬಹಳ ಒಳ್ಳೇದು. ಇನ್ನು ಎರಡನೇ ಸಂಸ್ಕರಣ ವಿಧಾನ ಯಾವುದು ಅಂತ? ಹರಳು ಮಾಡ್ತಕ್ಕಂಥದ್ದು. ಯಾವುದೇ ಒಂದು ದವಸ ಧಾನ್ಯಗಳನ್ನ ನಾವು ಶಾಖದಲ್ಲಿ ಹುರಿದಾಗ ಹರಳಾಗ್ತವೆ, ಯಾವ ತರ ಪಾಪ್ಕಾರ್ನ್ ಅಂತ ಹೇಳ್ತೀವಿ, ಅದೇ ರೀತಿ ಈ ಒಂದು ದಂಟಿನ ಬೀಜವನ್ನ ಸುಮಾರು 15-20 ಸೆಕೆಂಡ್ಸ್ಗಳ ಕಾಲ ಸುಮಾರು 175-195 ಡಿಗ್ರಿ ಸೆಲ್ಸಿಯಸ್ ಒಣಶಾಖದಲ್ಲಿ ಉರಿದಾಗ ಈ ಬೀಜ ಅರಳುತ್ತೆ. ನಾವು ಪಾಪಿಂಗ್ ಅಂತ ಹೇಳ್ತೀವಿ ಇದಕ್ಕೆ. ಈ ರೀತಿ ಅರಳಿದ ಬೀಜವನ್ನ ನೇರವಾಗಿ ತಿನ್ಬಹುದು, ಈ ಪುರಿ ತಿಂತೀವಲ್ಲ ಆ ರೀತಿ ತಿನ್ಬಹುದು, ಅಥವಾ ಇದನ್ನ ಈ ಸಕ್ಕರೆ ಪಾಕ ಅಥವಾ ಬೆಲ್ಲದ ಪಾಕ ಮಾಡ್ಬಿಟ್ಟು ಅದರ ಉಂಡೆ, ಯಾವತ್ತ ಎಳ್ಳುಂಡೆ ಮಾಡ್ತೀವಿ ಆ ತರ ಉಂಡೆ ಮಾಡಿಬಿಟ್ಟು ತಿನ್ಬಹುದು, ಅಥವಾ ಈ ಉರಿದ ಅರಳನ್ನ ಬೇಕರಿ ಪದಾರ್ಥಗಳ ಮೇಲೆ ಚಿಮ್ಮಿಸ್ಬಿಟ್ಟು ಅದ್ರ ಮೇಲೆ ಅಲಂಕಾರವಾಗಿ ಮಾಡಿ ಉಪಯೋಗಿಸಕ್ಕಂತ ಕ್ರಮ ಇದೆ. ಉರಿಯೋದು ಒಂದು ಕ್ರಮ ಅಂತ ತಾವು ಹೇಳಿದ್ರಿ, ಇದನ್ನ ಹೇಗೆ ಮಾಡಬೇಕಾಗತ್ತೆ? ಈ ಉರಿತಕ್ಕಂಥ ಸರಣ ಬಹಳ ಕಡಿಮೆ, ಆದ್ರೆ ಮಾಡ್ಬೋದು. ಈ ರೋಸ್ಟಿಂಗ್ ಅಂತ ಹೇಳ್ತೀವಿ, ಉರಿತಕ್ಕಂಥ ಕ್ರಮ ರೋಸ್ಟಿಂಗ್ ಅಂತ ಹೇಳ್ತೀವಿ. ಇದನ್ನೇನ್ ಮಾಡ್ಬೇಕಂದ್ರೆ ಒಂದು ದಪ್ಪ ತಳ ಇರತಕ್ಕಂಥ ಒಂದು ಬಾಣ್ಲಿನಲ್ಲಿ ಸುಮಾರು 70-80 ಡಿಗ್ರಿ ಸೆಲ್ಸಿಯಸ್ ಒಣಶಾಖದಲ್ಲಿ 10 ನಿಮಿಷಗಳ ಕಾಲ ಈ ಬೀಜವನ್ನ ಉರಿದ್ರೆ ಈ ಬೀಜದ ಪರಿಮಳ ಅಂದ್ರೆ ಸುವಾಸನೆ ಮತ್ತು ಈ ಪ್ರೋಟೀನ್ ಗುಣಮಟ್ಟ ಉತ್ತಮವಾಗುತ್ತೆ, ಹಾಗೂ ಈ ಬೀಜದ ಜೀರ್ಣವಾಗತಕ್ಕಂಥ ಶಕ್ತಿ ಬಹಳ ಉತ್ತಮವಾಗುತ್ತೆ. ಇನ್ನೊಂದು ಕ್ರಮ ಅಂತ, ಇನ್ನು ಮೊಳಕೆ ಕಟ್ಟತಕ್ಕಂಥ ಕ್ರಮ. ಸಾಧಾರಣ ಯಾವುದೇ ಒಂದು ಬೇಳೆಕಾಳುಗಳನ್ನ ಅಥವಾ ಯಾವುದೇ ಒಂದು ಧಾನ್ಯಗಳನ್ನ ಮೊಳಕೆ ಕಟ್ಟಿ ಉಪಯೋಗಿಸ್ತಕ್ಕಂಥದ್ದು ಬಹಳ ಒಳ್ಳೇದು, ಯಾಕಂದ್ರೆ ಮೊಳಕೆ ಕಟ್ಟಿದಾಗ ಅದ್ರ ಉಪಯೋಗ ಅದರಲ್ಲಿರ್ತಕ್ಕಂಥ ವೈಟಮಿನ್ ಅಂಶ ಜಾಸ್ತಿ ಆಗುತ್ತೆ. ಅದೇ ರೀತಿ ಈ ದಂಟಿನ ಬೀಜವನ್ನು ಸಹ ಅದನ್ನ ಮೊಳಕೆ ಕಟ್ಟಿಬಿಟ್ಟು ತೇವದ ಬಟ್ಟೆನಲ್ಲಿ ಅದನ್ನ ಹಾಕಿ ಒದ್ದೆ ಮಾಡಿ ಸುಮಾರು 18-24 ಗಂಟೆಗಳ ಕಾಲ ಸಾಮಾನ್ಯ ಕೊಠಡಿಯ ಉಷ್ಣಾಂಶದಲ್ಲಿ ಇಟ್ಟಾಗ ಈ ಮೊಳಕೆ ಬರುತ್ತೆ. ಸೊ ಆ ಮೊಳಕೆ ಬಂದ ಬೀಜವನ್ನ ಉರಿದ್ಬಿಟ್ಟು ಅದನ್ನ ಈ ಮಾಲ್ಟ್ ಮಾಡೋದಕ್ಕೆ ಅಥವಾ ಇನ್ಯಾವುದು ಬೇರೆ ಮಿಶ್ರ ಮಾಡಿ ಉಪಯೋಗಿಸಬಹುದು. ಅಂದ್ರೆ ಈ ಮಕ್ಕಳಿಗೆಲ್ಲ ನಾವು ಸರಿ ಅಂತ ತಿನ್ನಿಸ್ತೀವಿ. ಹೌದೌದು, ಆ ರೀತಿಯಾಗೂ ಕೂಡ ಇದನ್ನ ಮೊಳಕೆ ಬರ್ಸಿ ನಾವು ಬಳಸ್ಕೋಬಹುದು. ಇನ್ನ ಮುಖ್ಯವಾಗಿ ಇವು ಸಂಸ್ಕರಣಾ ವಿಧಾನಗಳಾಯ್ತು, ಇದನ್ನ ಬಳಸೋದಕ್ಕೆ ತಯಾರು ಮಾಡಿರುವಂತ ಇವು ಪದಾರ್ಥಗಳು. ದಂಟಿನ ಬೀಜವನ್ನ ಬಳಸ್ಕೊಂಡು ಯಾವ್ಯಾವ ಒಂದು ಮೌಲ್ಯವರ್ಧಿತ ತಿಂಡಿ ತಿನಿಸುಗಳನ್ನ ತಯಾರು ಮಾಡ್ಕೋಬಹುದು? ಈ ದಂಟಿನ ಬೀಜದಿಂದ ಮಾಡಬಹುದಾದಂತಹ ಎಲ್ಲಾ ಮೌಲ್ಯವರ್ಧಿತ ತಿಂಡಿಗಳ ಬಗ್ಗೆ ಅದರ ವಿವರ ಇದನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ಗೃಹ ಮತ್ತು ಆಹಾರ ವಿಜ್ಞಾನದ ಭಾಗದವರು ಅದನ್ನ ತಾಂತ್ರಿಕತೆಯನ್ನ ಸಿದ್ಧಪಡಿಸಿದ್ದಾರೆ, ಅನೇಕ ತರಬೇತಿ ಕಾರ್ಯಕ್ರಮಗಳನ್ನು ಸಹ ಹೇಳ್ಕೊಡ್ತಾ ಇದ್ದಾರೆ. ಅಂದ್ರೆ ನನ್ನ ಅಭಿಪ್ರಾಯದಲ್ಲಿ ಬಹಳ ಸುಲಭ ಉಪಯೋಗಿಸಬಹುದು ಅಂತಂದ್ರೆ ಹಿಟ್ ಮಾಡ್ತಕ್ಕಂಥದ್ದು. ಈ ದಂಟಿನ ಬೀಜನ ಹಿಟ್ ಮಾಡಿಬಿಟ್ಟು ಯಾವುದೇ ಒಂದು ಧಾನ್ಯಗಳ ಹಿಟ್ಟಿನ ಜೊತೆ ಅಂತಂದ್ರೆ ಅದು ರಾಗಿ ಆಗ್ಬೋದು ಅಥವಾ ಜೋಳ ಆಗ್ಬೋದು, ಎಲ್ಲೆಲ್ಲಿ ನೀವು ಹಿಟ್ಟನ್ನು ಉಪಯೋಗಿಸಿರೋ ಅಲ್ಲಿ 10-15% ಪ್ರಮಾಣದಲ್ಲಿ ಮಿಶ್ರ ಮಾಡಿಬಿಟ್ಟು ಈ ಚಪಾತಿ ಆಗ್ಲಿ ಅಥವಾ ರಾಗಿ ಮುದ್ದೆ ಆಗ್ಲಿ ರೊಟ್ಟಿ ಆಗ್ಲಿ ದೋಸೆ ಆಗ್ಲಿ ಎಲ್ಲೆಲ್ಲಿ ಹಿಟ್ಟು ಮಾಡ್ತೀವೋ ಎಲ್ಲಾ ಕಡೆ ಉಪಯೋಗಿಸೋದ್ರಿಂದ ಪೌಷ್ಟಿಕತೆ ಪ್ರಮಾಣ ಜಾಸ್ತಿ ಆಗುತ್ತೆ. ಅಂದ್ರೆ ಪೌಷ್ಟಿಕ ಫಾರ್ಟಿಫಿಕೇಶನ್ ಅಂತ ನ್ಯೂಟ್ರಿಯಂಟ್ ಫಾರ್ಟಿಫಿಕೇಶನ್ ಆಗುತ್ತೆ, ಇದನ್ನ ನಾವು ಮಾಡಬಹುದು. ಇನ್ನು ಆಗ್ಲೇ ಹೇಳದೆ ಈ ಸಂಸ್ಕರಣೆ ಮಾಡಿ ಬೀಜವನ್ನ ಉರಿದಾಗ ಹರಳಾಗುತ್ತೆ ಅಂತ ಅನ್ಬಿಟ್ಟು, ಸೊ ಈ ಎಳ್ಳನ್ನ ಬೆಲ್ಲ ಅಥವಾ ಸಕ್ಕರೆ ಪಾಕ ಸೇರಿ ಉಂಡೆ ಮಾಡ್ತಾರೆ. ನಾವು ಯಾವ ತರ ಎಳ್ಳುಂಡೆ ಮಾಡ್ತೀವಿ, ಸಾಧಾರಣ ಈ ಕೆಲವೇ ಒಂದು ಬೆಂಗಳೂರಲ್ಲಿ 2-3 ಕಡೆ ಬೇಕರಿಗಳಲ್ಲಿ ಇದೆ. ಈ ಬೇಕರಿಗಳಲ್ಲಿ ಈ ರಾಜಗಿರ ಉಂಡೆ ಅಂತ ಹೇಳ್ತಾರೆ ಅದಕ್ಕೆ. ಸೊ ರಾಜಗಿರ ಉಂಡೆ ಅಂತ ಬಹಳ ಇದು ಪ್ರಸಿದ್ಧಿಯಾಗಿದೆ. ಸಾಧಾರಣ ದಂಟಿನ ಬೀಜದ ಉಂಡೆ ಅಂದ್ರೆ ಗೊತ್ತಾಗಲ್ಲ, ಈ ರಾಜಗಿರ ಉಂಡೆ ಅಂತಂದ್ರೆ ಕೊಡ್ತಾರೆ. ಇದು ಬಹಳ ಅಂದ್ರೆ ಶಕ್ತಿವರ್ಧಕ ಆಹಾರ ಈ ಧಾರ್ಮಿಕ ಸಂದರ್ಭಗಳಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಈ ಧಾರ್ಮಿಕ ಸಂದರ್ಭಗಳಲ್ಲಿ ಉಪವಾಸ ಮಾಡ್ತಾರಲ್ಲ, ಆ ಉಪವಾಸ ಮಾಡಬೇಕಾದ್ರೆ ಆವಾಗ ಒಂದು ಶಕ್ತಿಯ ಒಂದು ವರ್ಧಕವಾಗಿ ಈ ರಾಜಗಿರ ಉಂಡೆಗಳನ್ನ ತಿಂದೋಗೋದು ಬಹಳ ಸರ್ವೆ ಸಾಮಾನ್ಯ. ಇದು ಒಂದು ಮುಖ್ಯವಾದಂತ ಮೌಲ್ಯವರ್ಧನೆ. ಹೌದು, ಇನ್ನು ಯಾವ ರೀತಿ ಮಾಡ್ಕೋಬಹುದು? ಇನ್ನು ದಂಟಿನ ಬೀಜ ಚಿಕ್ಕಿ ಸಾಧಾರಣ ನಾನು ನೋಡಿದ್ದೀನಿ ಈ ದೆಹಲಿನಲ್ಲಿ ಈ ಕರೋಲ್ ಭಾಗ ಅಲ್ಲೆಲ್ಲ ಮಾರ್ತಾ ಇರ್ತಾರೆ. ನಮ್ಮಲ್ಲಿ ಕಡಿಮೆ, ನಮ್ಮಲ್ಲಿ ಕೆಲವು ಅಂಗಡಿಗಳಲ್ಲಿ ಕಡಲೆ ಬೀಜದ ಮಾಡ್ತಾರೆ. ಕಡಲೆ ಬೀಜದ ಮಾಡ್ತಾರೆ. ಈ ಕಡಲೆ ಬೀಜ ಚಿಕ್ಕಿನಲ್ಲೂ ಸಹ ಈ ಒಂದು ಉರಿದ ಅರಳಿನ ದಂಟಿನ ಬೀಜವನ್ನ ಹಾಕ್ಬೋದು. ಜೊತೆಗೆ ಬರೀ ದಂಟಿನ ಬೀಜವನ್ನೇ ಬಳಸಿ ಮಾಡಬಹುದು. ಅಂದ್ರೆ ಅದನ್ನ ಹುರಿದ್ಬಿಟ್ಟು ಅದನ್ನ ಯಾವ ತರ ಬೇರೆ ಎಳ್ಳು ಕೊಬ್ಬರಿ ಏನೇನು ಏಲಕ್ಕಿ ಪುಡಿ ಅದೆಲ್ಲ ಹಾಕ್ಬಿಟ್ಟು ಈ ತುಪ್ಪ ಹಾಕಿ ಮಾಡ್ತಾರಲ್ಲ ತಟ್ಟೆನಲ್ಲಿ ಒಂಥರ ಕೇಕ್ ತರ ಮಾಡಿ ಕಟ್ ಮಾಡಿದಾಗ ಕೆಲವು ಅಂಗಡಿಗಳಲ್ಲಿ ಸಿಗುತ್ತೆ ಇದು. ಇದನ್ನ ಬಿಟ್ಕೊಂಡ್ರೆ ಇನ್ನು ಮತ್ತೆ ಮಾಲ್ಟ್, ನಾನಾಗ್ಲೇ ಹೇಳಿದೆ ಯಾವುದೇ ಮಾಲ್ಟ್ ಮಾಡಬೇಕಾದ್ರೆ ಮೊಳಕೆ ಕಟ್ಟಬೇಕು. ನಿಜ, ಮೊಳಕೆ ಕಟ್ಟಿಬಿಟ್ಟು ಅಂದ್ರೆ ಬರೀ ದಂಟಿನ ಬೀಜದನ್ನೇ ಮಾಡೋದ್ ಬದಲು ಇದು ಸುಮಾರು ಈ ದಂಟಿನ ಬೀಜ ಒಂದು 3 ಪ್ರಮಾಣ, ಈ ಹೆಸರು ಕಾಳು 1 ಪ್ರಮಾಣ ಮತ್ತು ರಾಗಿ ಅಥವಾ ಗೋಧಿ ಇವುಗಳ 5 ಪ್ರಮಾಣದಲ್ಲಿ ಪ್ರತ್ಯೇಕವಾಗಿ ಇವುಗಳನ್ನ ಅದನ್ನ ಮೊಳಕೆ ಕಟ್ಟಿಬಿಟ್ಟು ಅದನ್ನ ಒಣಗಿಸಿ ನಂತರ ಹಿಟ್ ಮಾಡಿಬಿಟ್ಟು ಜಿರಡಿ ಹಿಡಿದ್ಬಿಟ್ಟು ಮಿಶ್ರಣ ಮಾಡಿ ಈ ಮಾಲ್ಟ್ ಪುಡಿಯನ್ನ ಮಾಡೋದ್ರಿಂದ ಮತ್ತೆ ಸಕ್ಕರೆ ಹಾಲು ಹಾಕೊಂಡು ಅದನ್ನ ಮಾಲ್ಟ್ ಮಾಡಿ ಸರಿ ಅಥವಾ ರೂಪದಲ್ಲಿ ಮಕ್ಕಳಿಗೆ ಅಥವಾ ವೃದ್ಧರಿಗೆ ಅಥವಾ ಗರ್ಭಿಣಿಯರಿಗೆ ಇಂಥವ್ರು ಕೊಡೋದ್ರಿಂದ ಅವರ ಪೌಷ್ಟಿಕ ಬೇಕಾಗಿರ್ತಕ್ಕಂಥ ಅಗತ್ಯವನ್ನು ಪೂರೈಸಬಹುದು. ಇವತ್ತು ಬೇಕರಿ ಪದಾರ್ಥಗಳು ಹೆಚ್ಚು ಜನಪ್ರಿಯವಾಗಿದ್ದಾವೆ, ಈ ಬೇಕರಿ ಪದಾರ್ಥಗಳಲ್ಲೂ ಕೂಡ ಈ ಬೀಜದ ದಂಟನ್ನು ಬಳಸ್ಕೋಬಹುದೇ? ಹೌದು, ಖಂಡಿತವಾಗಿ. ಯಾಕಂತಂದ್ರೆ ಸಾಧಾರಣ ಎಲ್ಲರಿಗೂ ಇವಾಗ ಅದರಲ್ಲೂ ನಗರದಲ್ಲಂತೂ ಬೇಕರಿಗಳಲ್ಲಿ ಬಹಳ ಮಾರಾಟ ಆಗ್ತಾ ಇದೆ. ಸೊ ಅದರಿಂದ ಈ ಬೇಕರಿ ಪದಾರ್ಥಗಳ ಒಂದು ಪೌಷ್ಟಿಕತೆಯನ್ನ ಚೆನ್ನಾಗಿ ಉತ್ತಮ ಪಡಿಸಬೇಕು ಅಂತಂದ್ರೆ ಇದು ಪರೋಕ್ಷವಾಗಿ ಈ ಬೇಕರಿನಲ್ಲಿ ಸಾಧಾರಣ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಉಪಯೋಗಿಸ್ತಾರೆ. ಈ ಒಂದು ಈ ಹಿಟ್ಟಿನಲ್ಲಿ ಶೇಕಡ 15-20% ಪ್ರಮಾಣದಲ್ಲಿ ಈ ದಂಟಿನ ಬೀಜದ ಹಿಟ್ಟನ್ನು ನಾವು ಮಿಶ್ರಣ ಮಾಡಿ ಅದನ್ನು ಪರೋಕ್ಷವಾಗಿ ಮಾಡಿದಾಗ ಆ ಒಂದು ಪೌಷ್ಟಿಕದ ಗುಣ ಕನ್ಸ್ಯೂಮರ್ಗೆ ಅದು ತಲುಪುತ್ತೆ, ಗ್ರಾಹಕರಿಗೆ. ಇದಲ್ದೇನೆ ಈ ಸಾಧಾರಣ ಈ ಕೇಕ್ ಮಾಡಿದಾಗ, ಈ ಬಿಸ್ಕೆಟ್ ಮಾಡಿದಾಗ ನೀವು ನೋಡಿರ್ಬೋದು, ಈ ದಂಟಿನ ಬೀಜ ಉರುಳದ ಅರಳು ಅದನ್ನ ಸ್ಪ್ರಿಂಕಲ್ ಮಾಡ್ತಾರೆ, ಅಂದ್ರೆ ಅದನ್ನ ಸಿಂಪರಣೆ ಮಾಡಿ ಒಂಥರ ಡೆಕೋರೇಷನ್ ಅಂತ ಹೇಳ್ತೀವಿ, ಆ ರೀತಿ ಮಾಡ್ತಕ್ಕಂಥ ಅಂದ್ರೆ ಇದು ಡೆಕೋರೇಷನ್ ಹೌದು, ಮತ್ತೆ ಇದನ್ನ ಬಳಕೆನೂ ಸಹ ನಾವು ಒಂದು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ಮತ್ತೆ ಈ ಪೌಷ್ಟಿಕ ಲಡ್ಡು ಅನ್ನೋದು ನಮ್ಮಲ್ಲಿ ಒಂದು ರೀತಿಯ ಸಾಂಪ್ರದಾಯಿಕ ಆಹಾರನೇ, ಇದರಲ್ಲೂ ಕೂಡ ಬಳಸ್ಕೋಬಹುದು ಇದನ್ನ. ಹೌದು, ಈ ದಂಟಿನ ಬೀಜದ ಪುಷ್ಟಿ ಲಡ್ಡು ಅಂತ ಹೇಳ್ತೇವೆ. ಯಾವುದೇ ಧಾನ್ಯ ಮತ್ತು ಬೇಳೆಕಾಳುಗಳ ಹಿಟ್ಟಿನಲ್ಲಿ ಈ ದಂಟಿನ ಬೀಜದ ಹಿಟ್ಟನ್ನ ಶೇಕಡ 15-20% ಪ್ರಮಾಣದಲ್ಲಿ ಮಿಶ್ರ ಮಾಡಿ ತುಪ್ಪದಲ್ಲಿ ಉರಿಬೇಕು. ಇದಕ್ಕೆ ಉರಿದ ಮತ್ತು ಉರುಟಾಗಿ ಕುಟ್ಟಿದ ಕಡಲೆ ಬೀಜ ಪುಡಿಯನ್ನ ಮಿಶ್ರ ಮಾಡಿ ಮಿಶ್ರಣವನ್ನ ಬೆಲ್ಲ ಮತ್ತು ಸಕ್ಕರೆ ಪಾಕದಲ್ಲಿ ಸೇರಿಸಿ ಪುಷ್ಟಿ ಲಡ್ಡು ತಯಾರಿಸಬಹುದು. ಇದು ಬಹಳ ಪೌಷ್ಟಿಕವಾದ ಮೌಲ್ಯವರ್ಧಿತ ತಿಂಡಿ, ವಿಶೇಷವಾಗಿ ಮಕ್ಕಳಂತೂ ಬಹಳ ಖಂಡಿತ. ಇದನ್ನ ನಮ್ಮ ಕೃಷಿ ವಿದ್ಯಾಲಯ ಬೇಕರಿಯಲ್ಲೂ ಸಹ ಮಾಡ್ತಾರೆ, ಬಹಳ ಜನರು ಇದನ್ನ ಇಷ್ಟಪಡ್ತಾರೆ. ಇದು ಮುಖ್ಯವಾಗಿ ದಂಟು ಬೀಜದ ಒಂದು ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಆಯಿತು. ಇನ್ನೊಂದು ಮುಖ್ಯವಾದ ಕಡಿಮೆ ಬಳಸಿಕೊಂಡಿರುವಂತಹ ಆಹಾರದ ಬೆಳೆ ಅಂದ್ರೆ ಅಕ್ಕಿಯವರೆ ಅಂತ ಅಂದು, ಇದರ ಒಂದು ಪೌಷ್ಟಿಕ ಗುಣಗಳು ಮತ್ತೆ ಬಳಕೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರ? ಈಗ ಕೃಷಿಯಲ್ಲಿ ನಾವು ಸಾಕಷ್ಟು ಈ ದವಸ ಧಾನ್ಯಗಳಲ್ಲಿ ಉತ್ಪಾದಕತೆ ಉತ್ಪಾದನೆ ಎಲ್ಲ ಜಾಸ್ತಿ ಮಾಡಿ ಸ್ವಾವಲಂಬನೆ ಪಡೆದಿವೆ. ಆದ್ರೆ ಈ ಒಂದು ಬೇಳೆಕಾಳಿನ ಅಗತ್ಯತೆಯಲ್ಲಿ ಇನ್ನೂ ಸ್ವಾವಲಂಬನೆ ಸಾಕಾಗ್ತಾ ಇಲ್ಲ. ಅದರಿಂದ ಎಲ್ಲೆಲ್ಲಿ ಹೊಸ ಹೊಸ ಬೇಳೆಕಾಳುಗಳು ಬೆಳೆಯಿದೆಯೋ ಅದನ್ನ ಕೃಷಿಯಲ್ಲಿ ಅಳವಡಿಸಿ ನಂತರ ಅದರಲ್ಲೂ ಹೆಚ್ಚು ಪೌಷ್ಟಿಕತೆ ಇರತಕ್ಕಂಥ ವಿಶೇಷ ಬೇಳೆಕಾಳು ಬೆಳೆಗಳನ್ನ ನಾವು ಕೃಷಿಯಲ್ಲಿ ಅಳವಡಿಸಿ ಅದರ ಬಳಕೆಯನ್ನ ಸಹ ಹೆಚ್ಚು ಮಾಡೋದ್ರಿಂದ, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡೋದ್ರಿಂದ ಈ ಪೌಷ್ಟಿಕತೆಯನ್ನ ಹೆಚ್ಚಿಸಬಹುದು. ಪೌಷ್ಟಿಕತೆ ಸುಭದ್ರತೆ ಪಡೆದಕ್ಕೆ ಇದೊಂದು ಮಾರ್ಗ ಅಂತ ಅಂದ್ಬಿಟ್ಟು ಬೇಳೆಕಾಳುಗಳ ಬೆಳೆಯಲ್ಲಿ ಹೊಸ ಹೊಸ ದ್ವಿದಳ ಧಾನ್ಯ ಬೆಳೆಗಳನ್ನ ಪರಿಚಯ ಮಾಡಲಾಗ, ಅಂಥದ್ರಲ್ಲಿ ಅಕ್ಕಿ ಅವರಂತಕ್ಕಂಥದ್ದು ಬಹಳ ಒಂದು ಮುಖ್ಯವಾದ ದ್ವಿದಳ ಧಾನ್ಯದ ಬೆಳೆ. ಇದನ್ನ ಈಶಾನ್ಯ ಭಾರತದ ಗುಡ್ಡಗಾಡು ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಇತ್ತೀಚೆಗೆ ಈ ಮೈದಾನ ಪ್ರದೇಶಗಳಲ್ಲೂ ಸಹ ಇದನ್ನ ಕೃಷಿ ಮಾಡಿ ಅದನ್ನ ಜನರಿಗೆ ಪರಿಚಯ ಮಾಡಿ ನಮ್ಮ ರಾಜ್ಯದಲ್ಲೂ ಸಹ ಇದರ ಕೃಷಿಯನ್ನ ನಾವು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಅಂದ್ರೆ ಇದರಲ್ಲಿ ಬಹಳ ಉತ್ತಮವಾದ ಪೌಷ್ಟಿಕ ಗುಣ ಇದೆ. ಅಂದ್ರೆ ಏನೇನು ಇದರಲ್ಲಿ ಮಹತ್ವಪೂರ್ಣ? ಈ ಅಕ್ಕಿ ಅವರೇ ಸುಮಾರು ಜನಕ್ಕೆ ಗೊತ್ತಿಲ್ಲ, ಕೆಲವೇ ಜನರಿಗೆ. ಈ ಕೆಲವು ಜನರಿಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿರ್ತಕ್ಕಂಥವ್ರು, ನಾವು ಏನಂತ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಇವನ್ನ ಮಾರಾಟ ಮಾಡಬೇಕಾದ್ರೆ ಆ ಲಿಸ್ಟ್ ಅಲ್ಲಿ ಈ ಅಕ್ಕಿ ಅವರಿಂದ ತಯಾರು ಮಾಡತಕ್ಕಂತ ಒಂದು ಪದಾರ್ಥಗಳು ಸಹ ಇರ್ತವೆ. ಅಂದ್ರೆ ಅವುಗಳಿಗೆ ಅಗ್ರಸ್ಥಾನ ಸಿಕ್ಕಿದೆ, ಅಗ್ರಸ್ಥಾನ ಅಂದ್ರೆ ಆರೋಗ್ಯವರ್ಧಕ ಆಹಾರಗಳು. ಈ ಅಕ್ಕಿ ಅವರಲ್ಲಿ ಪೌಷ್ಟಿಕ ಗುಣ ಯಾಕಪ್ಪ ಚೆನ್ನಾಗಿದೆ ಅಂತಂದ್ರೆ, ಯಾವುದೇ ಒಂದು ಬೇಳೆಕಾಳುಗಳಲ್ಲಿ ಈ ಮಿಥಿಯೋನಿನ್ ಮತ್ತು ಟ್ರಿಫ್ಟೊಫ್ಯಾನ್ ಅಂತಕ್ಕಂಥ ಈ ಒಂದು ನಮ್ಮ ದೇಹದ ಅವಶ್ಯಕತೆಗೆ ಬೇಕಾಗಿರ್ತಕ್ಕಂಥ ಅವಶ್ಯಕ ಅಮೈನೋ ಆಮ್ಲಗಳ ಪ್ರಮಾಣ ಕಡಿಮೆ ಇರುತ್ತೆ. ಆದ್ರೆ ಅಕ್ಕಿಯವರೆ ಕಾಳಿನಲ್ಲಿ ಈ ಎರಡು ಅಮೈನೋ ಆಸಿಡ್ಗಳ ಪ್ರಮಾಣ ಬಹಳ ಚೆನ್ನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಮಿಥಿಯೋನಿನ್ ಮತ್ತೆ ಟ್ರಿಫ್ಟೊಫ್ಯಾನ್ ಈ ಎರಡು ಈ ಅವಶ್ಯಕ ಅಮೈನೋ ಆಮ್ಲಗಳ ಅಂಶ ಹೆಚ್ಚು ಪ್ರಮಾಣದಲ್ಲಿ ಈ ಅಕ್ಕಿಯವರೆ ಕಾಳಿನಲ್ಲಿ ಇರುತ್ತೆ. ಜೊತೆಗೆ ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಾಗಿದ್ದು ಕೊಬ್ಬಿನ ಅಂಶ, ಈ ಸಾಧಾರಣ ಉದ್ದಿನಕಾಳು ಹೆಸರುಕಾಳದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ. ಈ ಅಕ್ಕಿ ಅವರೆಯಲ್ಲಿ ಈ ಕೊಬ್ಬಿನ ಅಂಶದ ಪ್ರಮಾಣ ಬಹಳ ಕಡಿಮೆ ಇರೋದ್ರಿಂದ ಎಲ್ಲೆಲ್ಲಿ ನಾವು ಉದ್ದನ್ನು ಉಪಯೋಗಿಸ್ತೀವೋ ಅದರಲ್ಲಿ ಸ್ವಲ್ಪ ಈ ಅಕ್ಕಿಯವ್ರನ್ನ ಉಪಯೋಗಿಸೋದ್ರಿಂದ ಈ ಕೊಬ್ಬಿನ ಅಂಶವನ್ನು ನಮ್ಮ ದೇಹಕ್ಕೆ ಕಡಿಮೆ ಮಾಡಬಹುದು. ಇನ್ನು ಮುಖ್ಯವಾಗಿ ಅಕ್ಕಿಯವರೆಯನ್ನು ನಾವು ಯಾವ್ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬಹುದು? ಇದು ಒಂದು ಸಾಧಾರಣವಾದ ಈ ಬೇಳೆಕಾಳು ಬೆಳೆಯೋದ್ರಿಂದ ಯಾವ ರೀತಿ ನಾವು ಅಲಸಂದೆ ಹೆಸರುಕಾಳು ಇವನ್ನ ಮಾಡ್ತೀವೋ ಅದೇ ಸಾಂಬಾರ್ನಲ್ಲಿ ನೇರವಾಗಿ ಈ ಕಾಳನ್ನ ಹಾಕಿ ಬೇಯಿಸಿ ಸಾಂಬಾರ್ನ ಉಪಯೋಗಿಸ್ಬೋದು. ನಂತರ ಯಾವ ತರ ಉಸ್ಲಿ ಮಾಡ್ತೀವಿ, ಈ ಕಾಳನ್ನ ಬೇಯಿಸ್ಬಿಟ್ಟು ಅದಕ್ಕೆ ಎಣ್ಣೆಯಿಂದ ಒಗ್ಗರಣೆ ಕೊಟ್ಟು ಅದಕ್ಕೆ ಏನ್ ಬೇರೆ ಎಲ್ಲ ಹಾಕಿ ಅದನ್ನ ಉಸ್ಲಿ ತರ ಮಾಡ್ತೀವಿ, ಆತರ ತಿನ್ಬೋದು. ನಂತರ ಅದನ್ನ ಬೇಳೆ ಮಾಡಿಬಿಟ್ಟು ಇಡ್ಲಿನಲ್ಲಿ ಮಾಡ್ಬೇಕಾದ್ರೆ ಉದ್ದನ್ನು ಉಪಯೋಗಿಸ್ತೀವಿ. ಆ ಉದ್ದಿನ ಬೇಳೆ ಬದಲು ಇದನ್ನ ಅಟ್ಲೀಸ್ಟ್ ಶೇಕಡ ಒಂದು 50% ಇದನ್ನ ಮಿಶ್ರಣ ಮಾಡಿ ಉಪಯೋಗಿಸಿದ್ರೆ ಉದ್ದಿನಿಂದಿರ್ತಕ್ಕಂಥ ಹೆಚ್ಚು ಕೊಬ್ಬಿನಂಶವನ್ನು ಕಡಿಮೆ ಮಾಡಿ ಅಕ್ಕಿಯವರಿರ್ತಕ್ಕಂಥ ಪೌಷ್ಟಿಕಗಳನ್ನ ಪಡೆಯೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಆಮೇಲೆ ಹಪ್ಪಳ ಮಾಡ್ಬೇಕಾದ್ರೆ ಎಲ್ಲೆಲ್ಲಿ ಈ ಕಾಳುಗಳನ್ನ ಮಾಡ್ತೀವೋ ಅಲ್ಲಿ ಇದನ್ನ ಉಪಯೋಗಿಸಬಹುದು. ನಂತರ ಈ ಮೊಳಕೆ ಕಟ್ಟಬಹುದು, ಮೊಳಕೆ ಕಟ್ಟದಂತೂ ದ್ವಿದಳ ಧಾನ್ಯಗಳಲ್ಲಿ ಬಹಳ ಮುಖ್ಯವಾದಂತ ವಿಧಾನ ಅಂತ ಇದನ್ನು ಮೊಳಕೆ ಕಟ್ಟಿ ಉಪಯೋಗಿಸಬಹುದು. ಆಮೇಲೆ ಈ ಅಕ್ಕಿಯವರೇ ಈ ಒಂದು ಹಿಟ್ಟಿನಿಂದ ಮಾಡತಕ್ಕಂಥ ಜಹಾಂಗೀರ್ ಅಂತ ಮಾಡ್ತಾರೆ, ಜಹಾಂಗೀರ್ ಮಾಡ್ಬೇಕಾದ್ರೆ ಅಕ್ಕಿಯವರ ಹಿಟ್ಟು ಯೂಸ್ ಮಾಡಿದ್ರೆ ಈ ಜಹಾಂಗೀರ್ ಬಹಳ ಚೆನ್ನಾಗಿ ಬರುತ್ತೆ. ಇದನ್ನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅದನ್ನ ಮಾಡಿ ಎಲ್ಲ ತೋರಿಸಿದೀವಿ, ಅದು ಸುಮಾರು ಜನಕ್ಕೆ ಗೊತ್ತಿದೆ. ದ್ವಿದಳ ಧಾನ್ಯ ಅಂದಾಗ ನಾವು ಬೇಳೆ ಮಾಡಿಕೊಂಡು ವಿವಿಧ ರೀತಿಯಲ್ಲಿ ಬಳಸ್ಕೋಬಹುದು. ಏನಂತಂದ್ರೆ ಎಲ್ಲೆಲ್ಲಿ ಬೆಳೆಗಳನ್ನ ಬಳಸ್ತೀವೋ ಅದೇ ತರ ಇದನ್ನು ಬಳಸೋದು, ಆದ್ರೆ ಇದರಲ್ಲಿ ಇರತಕ್ಕಂಥ ಪೌಷ್ಟಿಕತೆ ಬರ್ತಕ್ಕಂಥದ್ದು ಒಂದು ಅಡಿಷನಲ್ ಪಾಯಿಂಟ್, ಅದೊಂದು ರೀತಿ ನಮಗೆ ವಿಶೇಷವಾದ ಕೊಡುಗೆ. ಹೌದು. ಇನ್ನೊಂದು ತಾವು ತಿಳಿಸಿದ್ದು ರೆಕ್ಕೆಯವರೆ ಅಂತ ಅಂದು, ಇದರ ಪೌಷ್ಟಿಕತೆ ಮತ್ತೆ ಬಳಕೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರ? ಈ ರೆಕ್ಕೆಯವರೆ ಸಾಧಾರಣವಾಗಿ ಕರಾವಳಿ ಪ್ರದೇಶದಲ್ಲಿ ಕೆಲವು ಮನೆಗಳಲ್ಲಿ ಅವರ ಹಿತ್ತಲಲ್ಲಿ ಬೆಳೀತಾರೆ. ಸೌತ್ ಅಮೆರಿಕದಿಂದ ಇದನ್ನ ಪರಿಚಯ ಮಾಡಿ ಇನ್ನು ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇದನ್ನ ಈ ಆಂಗ್ಲ ಭಾಷೆಯಲ್ಲಿ ವಿಂಗಿಡ್ ಬಿನ್ ಅಂತ ಹೇಳ್ತೀವಿ. ರೆಕ್ಕೆಯವರೆ ಬೆಳೆಯ ವಿಶೇಷ ಗುಣ ಏನಪ್ಪ ಅಂದ್ರೆ, ಈ ಸಸ್ಯದ ಎಲ್ಲಾ ಭಾಗಗಳು ಪೌಷ್ಟಿಕ ಭರಿತವಾಗಿದ್ದು ಎಲ್ಲಾ ಭಾಗಗಳು ತಿನ್ಬೋದು. ಹಸಿ ಕಾಯನ್ನ ತರಕಾರಿಯಾಗಿ ತಿನ್ಬೋದು, ಈ ಬೀಜವನ್ನ ಬೇಳೆ ಕಾಳುಗಳಿಗೆ ತಿನ್ಬೋದು, ಆ ಗೆಡ್ಡೆಗಳನ್ನ ತಿಂತಾರೆ. ಅಂದ್ರೆ ಪ್ರತಿಯೊಂದು ಭಾಗವೂ ಸಹ ಹೆಚ್ಚು ಸಾರಜನಕವನ್ನು ಹೊಂದಿದ್ದು, ಹೆಚ್ಚು ಪ್ರೋಟೀನ್ ಹೊಂದಿದ್ದು, ಒಂದು ಪೌಷ್ಟಿಕತೆಯ ಗುಣಗಳನ್ನ ಹೊಂದಿರೋದ್ರಿಂದ ಇದು ಪೌಷ್ಟಿಕ ಬೆಳೆ. ತರಕಾರಿಯಾಗಿ ಬೆಳೆದಾಗ ಈ ಹಸಿಕಾಯಿ ಬಿಡುತ್ತೆ, ಅದಕ್ಕೆ ಒಂದು ರೆಕ್ಕೆ ತರ ಇರುತ್ತೆ, ಅದರಿಂದ ಅದಕ್ಕೆ ರೆಕ್ಕೆವರೆ ಅಂತ ಹೇಳ್ತಾರೆ. ಸೊ ಈ ಒಂದು ಹಸಿಕಾಯಲ್ಲಿ 5-6% ಪ್ರೋಟೀನ್ ಅಂಶ ಇರುತ್ತೆ. ಕಾಯಿಯಿಂದ ಬಲ್ತು ಬೀಜ ಆದಾಗ ಕಡಲೆಕಾಳು ತರ ಇರುತ್ತೆ. ಬೀಜವನ್ನ ನಾವು ಯಾವ ತರ ಬೇರೆ ಬೇಳೆಕಾಳು ಉಪಯೋಗಿಸ್ತೀವೋ ಅದೇ ತರ ಉಪಯೋಗಿಸಬಹುದು. ಈ ಬೀಜದಲ್ಲಿ 30-35% ಪ್ರೋಟೀನ್ ಅಂಶ ಇರುತ್ತೆ. ಈ ಸೋಯಾಬೀನ್ ಬಿಟ್ರೆ ನೆಕ್ಸ್ಟ್ ಜಾಸ್ತಿ ಪ್ರೋಟೀನ್ ಇರತಕ್ಕಂತ ಒಂದು ದ್ವಿದಳ ಬೇಳೆಕಾಳು ಅಂತಂದ್ರೆ ಈ ವಿಂಗಡ್ ಬೀನ್. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದರ ಬಗ್ಗೆ ವಿಶೇಷವಾದ ಸಂಶೋಧನೆ ನಡೀತಾ ಇದೆ ಅಂತೀರಿ? ಖಂಡಿತ, ಯಾಕೆಂದ್ರೆ ನಮ್ಮ ರೈತ ಬಾಂಧವರು ಇದು ಬೇಸಾಯ ಮಾಡ್ಬೇಕು ಅಂದ್ರೆ ಬಿತ್ತನೆ ಬೀಜ ಇದೆಲ್ಲ ಬೇಕಾಗತ್ತೆ, ಅದು ನಿಮ್ಮಲ್ಲಿ ಸಿಗುತ್ತೆ? ಈಗ ಮೊದಲೇ ಹೇಳ್ದಂಗೆ ಈ ಒಂದು ಹೊಸ ಬೆಳೆಗಳ ಬಗ್ಗೆ ಅವಳನ್ನ ಪರಿಚಯ ಮಾಡಿಸಿ ಅವಳ ಕೃಷಿ ವಿಧಾನಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ನಂತರ ಈ ಬೆಳೆಗಳನ್ನ ಬೆಳೆದಾಗ ಅವಳನ್ನ ನಮ್ಮ ಆಹಾರದಲ್ಲಿ ಯಾವ ರೀತಿ ಬಳಸಬೇಕು ಅಂದ್ರೆ ಸರಿಯಾದ ರೀತಿ ಮಾಡಬೇಕು, ಈ ಮೌಲ್ಯವರ್ಧಿತ ಪೌಷ್ಟಿಕ ತಿಂಡಿ ತಿನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಗೃಹ ಮತ್ತು ಆಹಾರ ವಿಜ್ಞಾನ ವಿಭಾಗದಿಂದ ಈ ಎಲ್ಲ ನಾನು ತಿಳಿಸಿದ ಹಾಗೂ ಇನ್ನೂ ಅನೇಕ ಮೌಲ್ಯವರ್ಧಿತ ತಿಂಡಿ ತಿನಿಸುಗಳನ್ನ ತಯಾರು ಮಾಡ್ತಕ್ಕಂಥ ವಿಧಾನ, ಅವಳನ್ನು ನಮ್ಮ ಆಹಾರದಲ್ಲಿ ಯಾವ ರೀತಿ ಬಳಸಬೇಕು ಅನ್ನೋದ್ರ ವಿಧಾನದ ಬಗ್ಗೆ ಪೂರ್ಣ ತಾಂತ್ರಿಕ ಮಾಹಿತಿ ಇದೆ. ಹಾಗೂ ಈ ಬಗ್ಗೆ ನಮ್ಮ ಕೃಷಿ ವಿಶ್ವದ ಬೇಕರಿಯಲ್ಲಿ ಹಾಗೂ ಗೃಹ ಮತ್ತು ಆಹಾರ ವಿಜ್ಞಾನ ವಿಭಾಗದಿಂದ ಹಲವಾರು ತರಬೇತಿ ಕ್ರಮಗಳನ್ನು ಹಾಗೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿರ್ತಾವಲ್ಲ ಅಲ್ಲೂ ಸಹ ಈ ರೈತ ಮಹಿಳೆಯರಿಗೋಸ್ಕರ ಈ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಇಷ್ಟಪಟ್ಟ ರೈತ ಮಹಿಳೆಯರು ಆ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕ ಮಾಡಿದಾಗ ಇದ್ರ ಬಗ್ಗೆ ಅಲ್ಲಿರ್ತಕ್ಕಂಥ ನಮ್ಮ ಈ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಈ ಕಾರ್ಯಕ್ರಮ ಸಂಬಂಧಿಸಿದವರು ಅಂತ ಇರ್ತಾರೆ, ಸೊ ಅವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಶ್ರೋತೃಗಳೇ, ತಾವು ಈ ಬೀಜದಂಟು, ಅಕ್ಕಿಯವರೆ ಮತ್ತು ರೆಕ್ಕೆಯವರೆ ಈ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ನಿರಂಜನ ಮೂರ್ತಿಯವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9448680139. ಇನ್ನೊಂದ್ಸರಿ ಹೇಳ್ತೀನಿ, 9448680139. ಈ ಒಂದು ಸಂಖ್ಯೆಯಲ್ಲಿ ಸಿಗ್ತೀರಾ, ಹೆಚ್ಚಿನ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಕೊಡ್ತೀರಾ. ತುಂಬ ಸಂತೋಷ ಡಾಕ್ಟರ್ ನಿರಂಜನ ಮೂರ್ತಿಯವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೀಜದಂಟು, ಅಕ್ಕಿಯವರೆ ಮತ್ತು ರೆಕ್ಕೆಯವರೆ ಬೆಳೆಗಳ ಒಂದು ಪೌಷ್ಟಿಕತೆ ಮತ್ತು ನಮ್ಮ ಆಹಾರದಲ್ಲಿ ಇವುಗಳನ್ನು ಹೇಗೆ ಬಳಸ್ಕೋಬೋದು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ ಜಗದೀಶ್ ಅವರೇ. ಈಗ ಕೇಳುವ ಕೃಷಿ ಮಾಹಿತಿ. ಜೇನುನೊಣಗಳು ಮಾನವನಿಗೆ ನೀಡ್ತಾ ಇರುವಂತ ವರದಾನ ಅಂದ್ರೆ ಜೇನುತುಪ್ಪ, ಹಾಗೇನೆ ಜೇನುಮೇಣ ಮತ್ತೆ ಸಣ್ಣ ಪ್ರಮಾಣದಲ್ಲಿ ಜೇನು ವಿಷ, ಜೇನು ಅಂಟು, ರಾಜಶಾಹಿ ರಸ ಮತ್ತೆ ಪರಾಗ ಇವನ್ನೆಲ್ಲ ಮುಖ್ಯವಾಗಿ ನಮಗೆ ನೀಡ್ತವೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ಅತ್ಯಂತ ದೊಡ್ಡ ಪ್ರಮಾಣದ ಒಂದು ವರದಾನ ಅಂದ್ರೆ ಸಸ್ಯಗಳಲ್ಲಿ ಮತ್ತೆ ಬೆಳೆಗಳಲ್ಲಿ ಈ ಪರಾಗಸ್ಪರ್ಶವನ್ನು ಇವು ಮಾಡ್ತವೆ. ಜೇನು ಕುಟುಂಬಗಳನ್ನು ಆಹಾರ ಸಿಕ್ಕುವಂಥ ಸೌಲಭ್ಯಗಳನ್ನು ಅರಿತುಕೊಂಡು ಹವಾಮಾನಕ್ಕೆ ಅನುಗುಣವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸಿ ಅಲ್ಲಿ ಆಹಾರ ಸಿಗುವಂಥ ಕಾಲ ಮುಗಿದ ನಂತರ ಮತ್ತೊಂದು ಸ್ಥಳಕ್ಕೆ ಅಥವಾ ಮೂಲ ಸ್ಥಳದಲ್ಲಿ ಇಡೋದು ಅನಿವಾರ್ಯ. ಈ ರೀತಿ ಸಾಕಣೆ ಮಾಡಿ ನಿರ್ವಹಿಸುವಂಥ ಜೇನು ಕೃಷಿಯನ್ನು ಸ್ಥಳಾಂತರ ಜೇನು ಕೃಷಿ ಅಂತ ಕರೀತಾರೆ. ಭಾರತೀಯ ತುಡುವೆ ಜೇನು ಮತ್ತು ಯುರೋಪಿಯನ್ ಜೇನುನೊಣಗಳು ಸ್ಥಳಾಂತರ ಜೇನು ಕೃಷಿಗೆ ಯೋಗ್ಯವಾಗಿದ್ದಾವೆ. ಇದರಿಂದ ಜೇನು ಕೃಷಿಕರಿಗೆ ಜೇನುತುಪ್ಪ ಮತ್ತು ಜೇನು ಮೇಣದಿಂದ ಲಾಭ ಆದರೆ, ರೈತರಿಗೆ ಪರಾಗಸ್ಪರ್ಶ ಸೇವೆಯಿಂದ ಬೇರೆ ಬೇರೆ ಬೆಳೆಗಳಲ್ಲಿ ಶೇಕಡಾವಾರು ಇಳುವರಿ ಹೆಚ್ಚಾಗುತ್ತೆ. ಅಲ್ಲದೆ ಹಣ್ಣು, ಬೀಜ ಮತ್ತು ಕಾಳುಗಳ ಒಂದು ಗುಣಮಟ್ಟ, ಗಾತ್ರ, ದೃಢತೆ, ಎಣ್ಣೆ ಅಂಶ ಇದು ಹೆಚ್ಚಾಗೋದು ಕಂಡುಬಂದಿದೆ. ಸ್ಥಳಾಂತರ ಜೇನು ಕೃಷಿಯಿಂದ ಆಹಾರದ ಕೊರತೆಯಿಂದ ಜೇನು ಕುಟುಂಬಗಳು ಪಲಾಯನಗೊಳ್ಳೋದನ್ನು ನಾವು ತಪ್ಪಿಸಬಹುದು. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಈ ಸ್ಥಳಾಂತರ ಜೇನು ಕೃಷಿಗೆ ಸೂಕ್ತವಾದಂಥ ಬೆಳೆಗಳು ಅಂದರೆ, ಕೃಷಿ ಬೆಳೆಗಳಲ್ಲಿ ಸೂರ್ಯಕಾಂತಿ, ಹತ್ತಿ, ಹುಚ್ಚಳ್ಳು, ಕುಸುಬೆ, ಸಾಸಿವೆ, ಕಡಲೆ, ತೊಗರಿ ಮತ್ತು ಸೋಯಾ ಅವರೆ ಬಹಳ ಮುಖ್ಯವಾದಂಥವು. ಇನ್ನು ತರಕಾರಿ ಬೆಳೆಗಳಲ್ಲಿ ಟೊಮ್ಯಾಟೊ, ಕಲ್ಲಂಗಡಿ, ಕರ್ಬೂಜ, ಸೌತೆ, ಈರುಳ್ಳಿ, ನುಗ್ಗೆ ಮತ್ತು ಕುಂಬಳ ಜಾತಿಯ ತರಕಾರಿ ಬೆಳೆಗಳು ಬಹಳ ಸೂಕ್ತ. ಇನ್ನು ಹಣ್ಣಿನ ಬೆಳೆಗಳಲ್ಲಿ ಪಪ್ಪಾಯ, ಬಾಳೆ, ದಾಳಿಂಬೆ, ಸೇಬು, ಸೀಬೆ, ನಿಂಬೆ, ಕಿತ್ತಳೆ, ಮೂಸಂಬಿ, ದ್ರಾಕ್ಷಿ, ಬೋರೆ, ಹುಣಸೆ, ನೇರಳೆಗಳು ಬಹಳ ಮುಖ್ಯವಾದಂಥವು. ಇನ್ನು ತೋಟದ ಬೆಳೆಗಳಲ್ಲಿ ತೆಂಗು, ಅಡಿಕೆ, ಕಾಫಿ, ಲವಂಗ, ಏಲಕ್ಕಿ, ಕರಿಮೆಣಸು, ಗೋಡಂಬಿ ಮತ್ತು ಕೋಕೋ ಬೆಳೆಗಳು ಪ್ರಮುಖವಾದಂಥವು. ಇನ್ನು ಅರಣ್ಯ ಮರಗಳಿಗೆ ಬಂದರೆ ಹೊಂಗೆ, ನೀಲಗಿರಿ, ಬೇವು, ಅಂಟುವಾಳ ಮತ್ತು ಗುಲ್ಮೋಹರ್ಗಳು ಮುಖ್ಯವಾದಂಥ ಈ ಅರಣ್ಯ ಮರಗಳಾಗಿರ್ತವೆ. ಇನ್ನು ಮುಖ್ಯವಾಗಿ ನಾವು ಜೇನು ಪೆಟ್ಟಿಗೆಗಳನ್ನು ಇಡುವಂಥ ಸ್ಥಳವನ್ನು ಮೊದಲೇ ಪರೀಕ್ಷಿಸಿ ಗೂಡುಗಳನ್ನು ಇಡುವಂಥ ಜಾಗವನ್ನು ಸಿದ್ಧಪಡಿಸ್ಕೊಂಡಿರಬೇಕು. ಸಾಗಿಸುವಂಥ ಕುಟುಂಬಗಳಿಗೆ ಅನುಸಾರವಾಗಿ ಅಲ್ಲಿನ ಬೆಳೆಗಳು ಹೂ ಅರಳುವಂಥ ಸಮಯ ಮತ್ತು ಆಹಾರ ದೊರಕುವಂಥ ಮಟ್ಟ ಹಾಗೆಯೇ ಇಡಬಹುದಾದಂಥ ಜೇನು ಕುಟುಂಬಗಳ ಸಂಖ್ಯೆಯನ್ನು ನಾವು ತಿಳಿದುಕೋಬೇಕು. ಜೇನು ಕುಟುಂಬಗಳನ್ನು ಕತ್ತಲಾದ ನಂತರ ಅಥವಾ ಮುಂಜಾನೆ ಸಾಗಿಸೋದು ಒಳ್ಳೆಯದು. ಈ ವೇಳೆಯಲ್ಲಿ ಪರಿಸರದ ಒಂದು ವಾತಾವರಣ ತಂಪಾಗಿರುತ್ತೆ. ಹೊರಗಡೆಯಿಂದ ಎಲ್ಲ ಜೇನುನೊಣಗಳು ಬಂದು ಸೇರಿದ ಮೇಲೆ ಮೊಟ್ಟೆ ಮರಿಗಳಿಗೆ ಯಾವುದೇ ತೊಂದರೆ ಆಗದಂತೆ ನಾವು ಸಾಗಿಸಬೇಕಾಗತ್ತೆ. ಇನ್ನು ಸ್ಥಳಾಂತರ ಮಾಡೋದಕ್ಕೆ ಉಪಯೋಗಿಸುವಂಥ ಜೇನು ಕುಟುಂಬಗಳು ಸಾಕಷ್ಟು ಪರಾಗ, ಜೇನುತುಪ್ಪ ಮತ್ತು ಹೆಚ್ಚು ಹೆಚ್ಚು ಮರಿಗಳಿಂದ ಕೂಡಿರಬೇಕು. ಸಾಗಾಣಿಕೆ ಪೆಟ್ಟಿಗೆಗಳು ಉತ್ತಮ ಗುಣಮಟ್ಟದ್ದಾಗಿರಬೇಕಾಗತ್ತೆ. ಯಾವುದೇ ಸಂದುಗೊಂದುಗಳು ಇರಬಾರ್ದು. ಜೇನುನೊಣಗಳು ಸಂಜೆ ಪೂರ್ಣವಾಗಿ ಪೆಟ್ಟಿಗೆಗೆ ಬಂದ ನಂತರ ಆ ದ್ವಾರವನ್ನು ಶುದ್ಧವಾದ ಹತ್ತಿ ಬಟ್ಟೆಯಿಂದ ಮುಚ್ಚಬೇಕಾಗತ್ತೆ. ಜೇನು ಪೆಟ್ಟಿಗೆಗಳಲ್ಲಿ ಪೂರ್ಣ ಚೌಕಟ್ಟುಗಳಿದ್ದರೆ ಸಾಗಾಣಿಕೆಯಲ್ಲಿ ಚೌಕಟ್ಟುಗಳ ಅಲುಗಾಡುವಿಕೆಯಿಂದ ಎರಿಗಳು ಹಾಳಾಗೋದನ್ನು ತಪ್ಪಿಸಬಹುದು. ಜೇನು ಪೆಟ್ಟಿಗೆಗಳ ಯಾವುದೇ ಭಾಗ ಅಲುಗಾಡದಂತೆ ಬಿಗಿಯಾಗಿ ಹಗ್ಗದಿಂದ ಕಟ್ಟಬೇಕಾಗತ್ತೆ. ಆನಂತರ ಪೆಟ್ಟಿಗೆಗಳನ್ನು ಸಾಗಾಣಿಕೆಯ ವಾಹನದಲ್ಲಿ ಅವುಗಳ ಸಂಖ್ಯೆ ಕಡಿಮೆ ಇದ್ದರೆ ಒಂದರು ಪಕ್ಕದಲ್ಲಿ ಒಂದರಂತೆ ಇಡಬಹುದು. ಹೆಚ್ಚು ಜೇನು ಕುಟುಂಬಗಳಿದ್ದರೆ ಅಗತ್ಯವಾದರೆ ಒಂದರ ಮೇಲೊಂದರಂತೆ ಗಾಳಿಯಾಡುವಂತೆ ಜೋಡಿಸಬೇಕಾಗತ್ತೆ. ವಾಹನದಲ್ಲಿ ಖಾಲಿ ಜಾಗ ಇದ್ದರೆ ಪೆಟ್ಟಿಗೆಗಳು ಅಲುಗಾಡದಂತೆ ಮರದ ತುಂಡುಗಳನ್ನು ಇಡಬೇಕು. ಇದರ ಜೊತೆಗೆ ಪೆಟ್ಟಿಗೆಗಳಿಂದ ಒಂದೊಂದು ಸಾರಿ ಜೇನುನೊಣಗಳು ಹೊರಗಡೆ ಬಂದು ಹಾರಾಡೋದನ್ನು ತಪ್ಪಿಸೋದಕ್ಕೆ ಸೊಳ್ಳೆ ಪರದೆಯಿಂದ ಪೆಟ್ಟಿಗೆಗಳನ್ನು ಸುತ್ತುವರೆಸಿ ಇಡಬೇಕಾಗತ್ತೆ. ಇನ್ನು ಜೇನು ಕುಟುಂಬಗಳನ್ನು ಹೆಚ್ಚು ದೂರದವರೆಗೆ ಸಾಗಿಸಬೇಕಾದರೆ ಶುದ್ಧ ನೀರನ್ನು ಜೇನುನೊಣಗಳ ಮೇಲೆ ಚಿಮ್ಮಿಸೋದ್ರಿಂದ ಕುಟುಂಬದ ಸೂಕ್ತ ಉಷ್ಣತೆಯನ್ನು ನಾವು ನಿಯಂತ್ರಿಸಬಹುದು. ಜೇನು ಕುಟುಂಬಗಳನ್ನು ಸಾಗಿಸಬೇಕಾದಂಥ ಸ್ಥಳ ನೂರಾರು ಕಿಲೋಮೀಟರ್ಗಳಿದ್ದು ಒಂದೇ ದಿನದಲ್ಲಿ ಸಾಗಿಸೋದಕ್ಕೆ ಅಸಾಧ್ಯ ಆದರೆ ಸಂಜೆ ಸುಮಾರು 5-6 ಗಂಟೆ ಸಮಯದಲ್ಲಿ ಈ ಸಾಗಣೆ ವಾಹನವನ್ನು ನಿಶ್ಶಬ್ದವಾಗಿರುವಂಥ ಜಾಗದಲ್ಲಿ ನಿಲ್ಲಿಸಿದ ನಂತರ ಪೆಟ್ಟಿಗೆಗಳ ದ್ವಾರವನ್ನು ಹೊರಗಡೆ ತೆಗೆದು ಜೇನುನೊಣಗಳು 1-2 ಗಂಟೆ ಹೊರಗಡೆ ಹಾರಾಡಿ ಮತ್ತೆ ಪೆಟ್ಟಿಗೆಗೆ ಬಂದ ನಂತರ ದ್ವಾರವನ್ನು ಮುಚ್ಚಿ ಪ್ರಯಾಣವನ್ನು ಮುಂದುವರಿಸಬೇಕಾಗತ್ತೆ. ಸೂಕ್ತ ಸ್ಥಳವನ್ನು ತಲುಪಿದ ನಂತರ ಸಕ್ಕರೆ ಪಾಕವನ್ನು ನೀಡಬೇಕಾಗತ್ತೆ. ಇನ್ನು ಈ ಸ್ಥಳಾಂತರ ಜೇನು ಕೃಷಿಗೆ ಸೂಕ್ತವಾದಂಥ ಪ್ರದೇಶಗಳು ಅಂದರೆ ನಮ್ಮ ರಾಜ್ಯದ ಈ ಮಲೆನಾಡಿನ ಚಿಕ್ಕಮಗಳೂರು ಮತ್ತು ಅರೆಮಲೆನಾಡಿನ ಹಾಸನ ಜಿಲ್ಲೆಗಳ ಕೆಲವು ಪ್ರದೇಶಗಳಲ್ಲಿ ಎಳ್ಳು, ಹುಚ್ಚೆಳ್ಳು ಮತ್ತು ಸೂರ್ಯಕಾಂತಿ ಬೆಳೆಗಳನ್ನು ಮೇ ತಿಂಗಳಿನಿಂದ ಜೂನ್ ತಿಂಗಳವರೆಗೆ ಬೆಳೆಯಲಾಗುತ್ತೆ. ಹೆಚ್ಚಿನ ಒಂದು ಪರಾಗ ಮತ್ತು ಮಕರಂದ ಈ ಸಸ್ಯಗಳಿಂದ ದೊರೆಯುತ್ತೆ. ಆದ್ದರಿಂದ ಮಲೆನಾಡಿನ ಪ್ರದೇಶದ ಸುತ್ತಮುತ್ತಲಿನ ಜೇನು ಕೃಷಿಕರು ತಮ್ಮ ಜೇನು ಕುಟುಂಬಗಳನ್ನು ಈ ಪ್ರದೇಶಗಳಿಗೆ ಸ್ಥಳಾಂತರಿಸಬಹುದು. ಹಾಗೆಯೇ ನವಂಬರ್ ತಿಂಗಳಿನಿಂದ ಮಾರ್ಚ್ ತಿಂಗಳವರೆಗೆ ವಿಶೇಷವಾಗಿ ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಮತ್ತು ಬಳ್ಳಾರಿ ಜಿಲ್ಲೆಗಳ ಕಪ್ಪು ಮಣ್ಣಿನಿಂದ ಕೂಡಿರುವಂಥ ಪ್ರದೇಶಗಳಲ್ಲಿ ಸೂರ್ಯಕಾಂತಿ, ಹುಚ್ಚೆಳ್ಳು ಮತ್ತು ಕುಸುಬೆ ಬೆಳೆಗಳನ್ನು ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ. ಜೇನು ಕೃಷಿಕರು ತಮ್ಮ ಜೇನು ಕುಟುಂಬಗಳನ್ನು ಈ ಪ್ರದೇಶಗಳಿಗೆ ಸ್ಥಳಾಂತರ ಮಾಡೋದರಿಂದ ಹೆಚ್ಚಿನ ಜೇನುತುಪ್ಪವನ್ನು ಪಡೆಯಬಹುದು. ಇನ್ನು ಬೇಸಿಗೆಯಲ್ಲಿ ಬಾಗಲಕೋಟೆ, ಬಿಜಾಪುರ, ದಾವಣಗೆರೆ, ಚಿತ್ರದುರ್ಗ ಮುಂತಾದಂಥ ಅಚ್ಚುಕಟ್ಟು ಪ್ರದೇಶದಲ್ಲಿ ಸೂರ್ಯಕಾಂತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ. ಈ ಪ್ರದೇಶಗಳಿಗೂ ಕೂಡ ಜೇನು ಕುಟುಂಬಗಳನ್ನು ಸ್ಥಳಾಂತರಿಸಿ ಬೆಳೆಗಳ ಉತ್ಪಾದನೆಯನ್ನು ಹೆಚ್ಚಿಸಬಹುದು. ಜೊತೆಗೆ ಹೆಚ್ಚಿನ ಜೇನುತುಪ್ಪವನ್ನು ಕೂಡ ಪಡೆಯಬಹುದು. ಮಲೆನಾಡಿನ ಪ್ರದೇಶದ ಜೇನು ಕೃಷಿಕರು ಜೂನ್ ತಿಂಗಳಿನಿಂದ ಆಗಸ್ಟ್ ತಿಂಗಳವರೆಗೆ ಹೆಚ್ಚಿನ ಒಂದು ಮಳೆಯಿಂದ ಆಗುವಂಥ ಆಹಾರದ ಕೊರತೆಯನ್ನು ತಡೆಯುವ ಸಲುವಾಗಿ ಜೇನು ಕುಟುಂಬಗಳನ್ನು ಅರೆಮಲೆನಾಡು ಮತ್ತು ಮೈದಾನ ಪ್ರದೇಶದಲ್ಲಿ ಬೆಳೆಯುವಂಥ ಸೂರ್ಯಕಾಂತಿ, ಕಡಲೆ, ತೊಗರಿ, ಹುಚ್ಚೆಳ್ಳು, ಹತ್ತಿ, ತೆಂಗು, ಅಡಿಕೆ, ಮಾವು ಮತ್ತು ದಾಳಿಂಬೆ ಬೆಳೆಯುವಂಥ ಪ್ರದೇಶಗಳಿಗೆ ಸ್ಥಳಾಂತರಿಸಿ ತಮ್ಮ ಜೇನು ಕುಟುಂಬಗಳನ್ನು ರಕ್ಷಿಸಿಕೊಳ್ಳಬಹುದು. ಜೊತೆಗೆ ಹೆಚ್ಚಿನ ಒಂದು ಜೇನುತುಪ್ಪವನ್ನು ಕೂಡ ಪಡೆಯಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್. ಇದುವರೆಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೀಜದ ದಂಟು, ಅಕ್ಕಿಯವರೆ ಮತ್ತು ರೆಕ್ಕೆಯವರೆಗಳ ಪೌಷ್ಟಿಕತೆ ಹಾಗೂ ಬಳಕೆ ಕುರಿತು ಡಾಕ್ಟರ್ ನಿರಂಜನಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಂತರ ಕೃಷಿ ಮಾಹಿತಿ ಪ್ರಸಾರವಾಯಿತು. ಸಮಯ 7:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ, ಸುದ್ದಿಜಂಪೆ, ಪ್ರಾಯೋಜಕರು ಇರಿಕೇರಿ ಪ್ರಸನ್ನ, ಮಾಲೀಕರು ಏರ್ಲೈಟ್ ಕ್ರಿಕೆಟ್ ಕ್ಲಬ್ ಬಲಮಾವಟಿ ಹಾಗೂ ಲೀಡಿಂಗ್ ಎಡ್ಜ್ ಅಡ್ವರ್ಟೈಸಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನೆ ವಿವರ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥೆಯಿಂದ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆನ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಹಂಗೆ ಪ್ರಜಾಪಿತ ಈಶ್ವರಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಇವರ ಕುಡುಕೂಟಲಿ ಜೂನ್ 15ರಿಂದ ತಾರೀಕು 29ರವರೆಗೆ ಯೋಗ ಅಭ್ಯಾಸ ಹಂಗೆ ಮನಸ್ಸಿನ ಬದಲಾಯಿಸಿಕೆ ಬೇರೆ ಬೇರೆ ಕಾರ್ಯಕ್ರಮಗ ನಡೀತಾ ಉಂಟು. ಕುಟ್ಟ ಸರ್ಕಾರಿ ಪ್ರಾಥಮಿಕ ಶಾಲೆನ ಅರ್ಜುನ ಪ್ರಶಸ್ತಿ ಪಡೆದ ಶಿಕ್ಷಕಿ ಯೋಗ ಗುರು ಅಲಿಮಾವು ನಡೆಸಿಕೊಡ್ತಾಳು. ಹಾಗೆ ಸರ್ಕಾರಿ ಶಾಲೆ ವಾಟೆಕಾಡು ಶಿಕ್ಷಕ ತೆಕ್ಕಡೆ ಬಿ ಕುಮಾರಸ್ವಾಮಿಯು ಹಾಸ್ಯ ಮಿಮಿಕ್ರಿ ಜಾದು ಸೇರಿದಂಗೆ ಇನ್ನಿತರ ಕಾರ್ಯಕ್ರಮನ ಕೈದಿಗಳಿಗೆ ಮನರಂಜನೆ ನೀಡಿ ಮನ ಪರಿವರ್ತನೆ ಮಾಡ್ತಾವಳು. ಎಸ್ಲೂರು ಮತ್ತು ಬಿಳಿಗೇರಲಿರುವ ಸಂಬಾರ ಮಂಡಳಿನ ಇಲಾಖಾ ನರ್ಸರಿಯಲ್ಲಿ ಉತ್ತಮ ಗುಣಮಟ್ಟದ ಸಂಬಾರ ನಾಟಿ ಸಸ್ಯಗಳ ಲಭ್ಯವಿದ್ದು ಜಿಲ್ಲೆನ ರೈತರು ಇದರ ಪ್ರಯೋಜನ ಪಡ್ಕೊಳ್ಳೋಕೆ ತಿಳಿ ಸಂಬಾರ ಮಂಡಳಿನ ಸಹಾಯಕ ನಿರ್ದೇಶಕರು ತಿಳಿಸಳು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಾಪಕುಲು ಮತ್ತು ಕೊಡಗು ಜಿಲ್ಲಾ ಮಹಿಳಾ ಸಂಘ ಮಡಿಕೇರಿ ಇವರ ಸಹಯೋಗದಲ್ಲಿ ತಾರೀಕು 27ರ ಹೊತ್ತಾರೆ 11 ಗಂಟೆಗೆ ನಾಪಕುಲು ಕಾಲೇಜು ಸಭಾಭವನದಲ್ಲಿ ಮಳೆಗಾಲದ ಕವಿಗೋಷ್ಠಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ವಕೀಲರ ಸಂಘ ಸೇರಿದಂತೆ ಇನ್ನಿತರ ಇಲಾಖಾ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನುಬಾಹಿರ ಸಾಗಾಟ ವಿರೋಧಿ ದಿನಾಚರಣೆ ನಾಳೆ ಹೊತ್ತಾರೆ 11 ಗಂಟೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಭಾಭವನದಲ್ಲಿ ನಡೆದಿದೆ. ಇಸಿಎಚ್ಎಸ್ ಪಾಲಿಕ್ಲಿನಿಕ್ ಮಡಿಕೇರಿನ ಹಲ್ಲಿನ ವೈದ್ಯರು ನಾಳೆ ತಾರೀಕು 30 ಮತ್ತು ಜುಲೈ 1ರಂದು ಲಭ್ಯ ಇರದುಲೆ. ಇಂದು ನನಗೆ ಔಷಧಿ ವಿತರಣೆ ಇದ್ದದೆ. ತಾರೀಕು 29ರಂದು ಬಕ್ರೀದ್ ಹಬ್ಬದ ಪ್ರಯುಕ್ತ ರಜೆ ಇದ್ದದೆ. ತಾರೀಕು 30ರಂದು ಮಾಸಿಕ ಲೆಕ್ಕ ತಪಾಸಣೆ ಇರದಂದ ಔಷಧಿ ವಿತರಣೆ ಇಲ್ಲೇ ತಿಳಿ ಪಾಲಿಕ್ಲಿನಿಕ್ನ ಪ್ರಕಟಣೆ ತಿಳಿಸೋಳು. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಎಸ್ ಬೋಸರಾಜು ಅವರು ತಾರೀಕು 27ರಂದು ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಅಂದೇ ಹೊತ್ತಾರೆ 8ವರೆ ಗಂಟೆಗೆ ತಲಕಾವರಿಗೆ ಭೇಟಿ ನೀಡುವೆ. 10ವರೆ ಗಂಟೆಗೆ ಕೊಡಗು ಗೌಡ ಸಮಾಜದಲ್ಲಿ ನಡೆಯುವ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ. ಅದಾದ ಮೇಲೆ 11ವರೆ ಗಂಟೆಗೆ ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆಯುವ ಕೆಡಿಪಿ ಸಭೆಯಲ್ಲಿ ಭಾಗವಹಿಸುವೆ. ಮಡಿಕೇರಿ ತಾಲೂಕಿನ ಸಂಪಾಜೆ ಹೋಬಳಿ ವ್ಯಾಪ್ತಿನ ಚೆಂಬು, ಪೆರಾಜಿ ಹಂಗೆ ಸಂಪಾಜೆ ಗ್ರಾಮಗಳಿಗೆ ಸಂಬಂಧಪಟ್ಟ ಪೌತಿ ವಾರಸುದಾರಿಕೆ ಖಾತೆ ಆಂದೋಲನ ತಹಶೀಲ್ದಾರರ ಅಧ್ಯಕ್ಷತೆಯಲ್ಲಿ ತಾರೀಕು 27ರಂದು ಹೊತ್ತಾರೆ 11 ಗಂಟೆಗೆ ಸಂಪಾಜೆ ನಾಡ ಕಚೇರಿಯಲ್ಲಿ ನಡೆದಿದೆ. ಅಲ್ಲಿನ ಗ್ರಾಮಸ್ಥರು ಇದರ ಪ್ರಯೋಜನ ಪಡ್ಕೊಳ್ಳೋಕು. ಗ್ರಾಹಕರ ವ್ಯಾಜ್ಯಗಳನ್ನು ಬೇಗನೆ ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ಬರುವ ತಿಂಗಳ ಜುಲೈ 8ರಂದು ಲೋಕ ಅದಾಲತ್ ನಡೆದಿದೆ. ಆ ದಿನದಂದು ಸಂಬಂಧಪಟ್ಟವು ಇತ್ಯರ್ಥಕ್ಕೆ ಬಾಕಿ ಇರುವ ಪ್ರಕರಣಗಳನ್ನು ಗುರುತಿಸಿ ಇತ್ಯರ್ಥಪಡಿಸಿಕೊಳ್ಳುವಂಗೆ ಜಿಲ್ಲಾ ಗ್ರಾಹಕರ ವ್ಯಾಜ್ಯ ಪರಿಹಾರ ಆಯೋಗದ ಸಹಾಯಕ ಆಡಳಿತಾಧಿಕಾರಿಯು ತಿಳಿಸೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಒಕ್ಕಲಿಗರ ಸಂಘ, ಕೊಡಗು ಗೌಡ ಸಮಾಜದ ಸಹಕಾರದೊಟ್ಟಿಗೆ ನಾಡಪ್ರಭು ಆದರ್ಶ ಆಡಳಿತಗಾರ ಕೆಂಪೇಗೌಡ ಜಯಂತಿ ತಾರೀಕು 27ರ ಹೊತ್ತಾರೆ 10ವರೆ ಗಂಟೆಗೆ ಕೊಡಗು ಗೌಡ ಸಮಾಜದಲ್ಲಿ ನಡೆದಿದೆ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ನಿಧಿ ಯೋಜನೆ ಇಕೆವೈಸಿ ಮಾಡಿಸಿಕೆ ಜೂನ್ 30ರವರೆಗೆ ಕಾಲಾವಕಾಶ ನೀಡಲಾಗಿತ್ತು. ಹಿರಿಯ ನಾಗರಿಕರ ವೇದಿಕೆ ಲಯನ್ಸ್ ಸಂಸ್ಥೆನ ಸಹಯೋಗಲಿ ಹಿರಿಯ ನಾಗರಿಕರ ಸದಸ್ಯರು ಮತ್ತು ಸಾರ್ವಜನಿಕರಿಗೆ ಕಿವಿ ಮೂಗು ಗಂಟಲು ತಜ್ಞರಿಂದ ಪುಕ್ಕಟೆ ತಪಾಸಣಾ ಶಿಬಿರ ತಾರೀಕು 30ರಂದು ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಮಡಿಕೇರಿ ಲಯನ್ಸ್ ಸಭಾಭವನದಲ್ಲಿ ನಡೆದಿದೆ. ಮಡಿಕೇರಿ ತಾಲೂಕಿನ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯಕ್ಕೆ 2024-25 ಸಾಲಿಗೆ 6ನೇ ತರಗತಿಗೆ ಪ್ರವೇಶ ಪಡೆಯಕ್ಕೆ 5ನೇ ತರಗತಿಯಲ್ಲಿ ಓದ್ತಾರುವ ವಿದ್ಯಾರ್ಥಿಗಳಿಂದ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ಆಗಸ್ಟ್ 10 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಮಾಹಿತಿನ ಪಡ್ಕೊಳ್ಳೋಕು. ಕೊಡಗು ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಮಳೆಯಾಗುವ ಸಾಧ್ಯತೆ ಇದ್ದು ಆ ನಿಟ್ಟಿನಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂಗೆ ನೋಡಲ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ವೆಂಕಟರಾಜ ಸೂಚಿಸಿದರು. ಜಿಲ್ಲೆಯಲ್ಲಿ ಜಾಸ್ತಿ ಮಳೆಯಾದಲ್ಲಿ ಸಂಭವಿಸುವ ಅನಾಹುತ ತಡೆಯುವ ಸಂಬಂಧ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವ ಬಗ್ಗೆ ಜಿಲ್ಲಾಧಿಕಾರಿ ಸಭಾಭವನದಲ್ಲಿ ಮಾತಾಡಿ ಜಾಸ್ತಿ ಮಳೆಯಿಂದ ಆಗುವ ಪ್ರಾಣಹಾನಿ, ದನಕರುಗಳ ಹಾನಿ, ಆಸ್ತಿಪಾಸ್ತಿ ಹಾನಿ ಸೇರಿದಂತೆ ಇನ್ನಿತರ ಹಾನಿಗಳ ಬಗ್ಗೆ ಎಚ್ಚರ ವಹಿಸಕ್ಕೂ ಆ ನಿಟ್ಟಿನಲ್ಲಿ ತಮ್ಮ ಹಂತದಲ್ಲಿ ತಂಡ ಆಗಿ ಕಾರ್ಯನಿರ್ವಹಿಸಕ್ಕೂ ಸೆಸ್ಕ್ ವಿಭಾಗದ ಅಧಿಕಾರಿಗೆ ಹಳೆ ವಿದ್ಯುತ್ ಕಂಬಗಳ ಬದಲಾವಣೆ, ಕೆಟ್ಟಿರುವ ವಿದ್ಯುತ್ ಪರಿವರ್ತಕಗಳನ್ನು ಬದಲಿಸಕ್ಕೂ, ಚರಂಡಿ ಸೇತುವೆ ನೀರು ಸರಾಗ ಆಗಿ ಹೋಗುವಂಗೆ ಸರಿಪಡಿಸಕ್ಕೂ ತಿಳಿವು ಮಾಹಿತಿನ ನೀಡಿದೆ. ಪ್ರಸಕ್ತ ಸಾಲಿಗೆ ಕೊಡಗು ಜಿಲ್ಲೆಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಮೆಟ್ರಿಕ್ ನಂತರದ ಹೈದಗೂಡೆಗಳ ವಿದ್ಯಾರ್ಥಿ ನಿಲಯಗಳಿಗೆ ಪಿಯುಸಿ ಮತ್ತು ಬೇರೆ ಕೋರ್ಸ್ಗಳಿಗೆ ಓದುತ್ತಿರುವ ಅರ್ಹ ವಿದ್ಯಾರ್ಥಿಗಳಿಂದ ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ತಾರೀಕು 15 ಆಖರಿ ದಿನ. ಜೂನ್ 27ನೇ ತಾರೀಕಿನಂದು ಒಡಿಶಾದಲ್ಲಿ ನಡೆಯುವ ಜೂನಿಯರ್ ಹಾಕಿ ಆಟಕ್ಕೆ ಕರ್ನಾಟಕ ತಂಡದ ಗೋಲ್ ಕೀಪರ್ ಆಗಿ ಕುಂಜಿಲ ಕಕ್ಕಬೆನ ಪಿಡಿ ಶ್ರಾವ್ಯವು ಆಯ್ಕೆಯಾಗಿದ್ದು ಇವು ದೇವಯ್ಯ ಮತ್ತು ಚಿತ್ರ ದಂಪತಿಗಳ ಮಗಳು. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಚಂಪೆ ಕೇಳಿದಿರಿ. ಪ್ರಾಯೋಜಕರು ಇರಿಕೇರಿ ಪ್ರಸನ್ನ, ಮಾಲೀಕರು ಎಲೈಟ್ ಕ್ರಿಕೆಟ್ ಕ್ಲಬ್ ಬಲಮಾವಟಿ ಹಾಗೂ ಲೀಡಿಂಗ್ ಎಡ್ಜ್ ಅಡ್ವರ್ಟೈಸಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು.

ಅಂಗಡ ಕೊರವ ಕಾರ್ಯಕ್ಕೆ ಇದೇ ತಿಂಗಳ 27 ಪೊಲಾಕ 11 ಗಂಟೆಗೆ ಸಂಪಾಜೆ ನಾಡ ಕಚೇರಿನ ನಡಪ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಆರೋಗ್ಯ ಇಲಾಖೆ, ಪಿಂಗ ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಘಟಕ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಈ ಅಂಗಡ ಕೂಟಾದನೆಯಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಪಿಂಗ ಕಾನೂನು ಬಾಹಿರ ಸಾಗಾಟ ವಿರೋಧಿ ದಿನಾಚರಣೆ ಇದೇ ತಿಂಗಳ 26 ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜರ ಸಭಾಬಾಡಲು ನಡಪ. ಪೆರಿಯ ಸಿವಿಲ್ ನ್ಯಾಯಾಧೀಶಗಳಾದ ಕೆಬಿ ಪ್ರಸಾದ್, ಕಾಲೇಜರ ಪ್ರಾಂಶುಪಾಲ ವಿಜಯ್, ಜಿಲ್ಲಾ ಆರೋಗ್ಯ ಪಿಂಗ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆಎಂ ಸತೀಶ್ ಕುಮಾರ್ ರಿಂಗ ಹಾಜರಿಪ. ಕುಶಾಲನಗರ ರಥಬೀದಿರ ಉದ್ಯಮಿ ಪ್ರಸನ್ನ ಕುಮಾರ್ ಬಾಂಬೊರೆ ಪಿಂಗ ವಾಣಿ ದಂಪತಿಯಡ ಮೊವ ಸಚಿನ್ ಬೇಂಬೊರೆ ಪ್ಲೇಯಿಂಗ್ ಆಫೀಸರ್ ರ್ಯಾಂಕ್ ಪಡೆದಿತ್ತು. ಸುಮಾರು 150 ಗಂಟೆ ಕಂಜ ಅವರ ಕಾಲ ಯುದ್ಧ ವಿಮಾನ ಪಾರಚಿಟ್ಟಿತ್ತು. ಈ ಸಾಧನೆ ಮಾಡಿತ್ತು ಈ ಪದವಿ ಕೋರಿತು ಎಂದು ಅರಿಂಜು ಬಂದಿತ್ತು. ಇದೇ ತಿಂಗಳ 27 ಒಡಿಶಾತ್ ನಡಪಕ್ಕುಳ್ಳ ರಾಷ್ಟ್ರೀಯ ಜೂನಿಯರ್ ಹಾಕಿ ಕಳಿಕ ಕರ್ನಾಟಕ ತಂಡತ್ರ ಗೋಲ್ ಕೀಪರ್ ಆಯಿತು. ಕುಂಜಿಲ ಕಕ್ಕಬೆ ಗ್ರಾಮತ್ರ ಪಿಡಿ ಶ್ರಾವ್ಯ ಆಯ್ಕೆ ಆಯಿತು. ಈ ಮೂಡಿ ಕುಂಜಿ ಕುಂಜಿಲ ಕಕ್ಕಬೆ ಗ್ರಾಮತ್ರ ದೇವಯ್ಯ ಚಿತ್ರ ದಂಪತಿಯಡ ಮೋವ. ಮಡಿಕೇರಿರ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಸ್ಕೂಲ್ರ 19 ಕಾಲತ್ರ ಪದಗ್ರಹಣ ಕಾರ್ಬಾರ ಸ್ಕೂಲ್ರ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಬಡೆಯಲ್ಲಿ ನಡೆದಿತ್ತು. ನಿವೃತ್ತ ಪ್ರಾಂಶುಪಾಲ